ಕೃಷಿಯತ್ತ ಆಸಕ್ತಿಯನ್ನು ಬೆಳೆಸಿಕೊಂಡು ಕೆ ಆರ್ ನಗರ ತಾಲೂಕು ಕಾಮೇನಹಳ್ಳಿ ಕಸಬಾ ಹೋಬಳಿಯಲ್ಲಿ ಬರುವಂತಹ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಅಭಿಲಾಷೆಗಳನ್ನು ಇಟ್ಟುಕೊಂಡು ಕೃಷಿ ಪ್ರಾರಂಭ ಮಾಡಿದ್ದಾರೆ. ಆ ನಂತರದಲ್ಲಿ ಕೃಷಿ ಬದುಕಿನಲ್ಲಿ ಇರುವಂತಹ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ವಿವಿಧ ಮಾದರಿಗಳನ್ನು ಅಭ್ಯಸಿಸಿ ಕೃಷಿಕರ ಭವನಗಳನ್ನು ಸಹ ಕಂಡುಕೊಂಡು ಗ್ಲೋಬಲ್ ಫಾರ್ಮರ್ಸ್ ಫೌಂಡೇಶನ್ ಈ ರೀತಿಯ ಕೃಷಿಕರಿಗೆ ಸ್ಥೈರ್ಯವನ್ನು ಹೆಚ್ಚಿಸುವಂತಹ ಒಂದು ಸಾಂಘಿಕ ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸೋದಕ್ಕೆ ನಮಗೆ ಖುಷಿಯಾಗ್ತಾ ಇದೆ. ನಮಸ್ಕಾರ ಶ್ರೀಮತಿ ಗಿರಿಜಾ ಹಾಗೂ ಮುರಳಿ ಅವರೇ. ನಮಸ್ಕಾರ ಸರ್. 2013 ಜಮೀನು ಸಿಕ್ತು ಅಂತ ಕಾಮೇನಹಳ್ಳಿಗೆ ಬಂದು ನೀವು ಜಮೀನು ತೊಗೊಂಡ್ರಿ. 7 ಎಕರೆ ಜಮೀನಿಗಿದೆ. ಹೌದು ಸರ್. 9 ವರ್ಷಗಳಾಗಿದೆ. ಈ ಒಂದು 7 ಎಕರೆ ಪ್ರದೇಶದಲ್ಲಿ ಏನೆಲ್ಲ ಬೆಳೆ ವೈವಿಧ್ಯತೆಯನ್ನು ನಾವು ಕಾಣಬಹುದು ಈಗ? ಸರ್, ಮುಂಚೆ ಅದು ಏನಕ್ಕೂ ಬೇಡವಾಗಿದ್ದಂಥ ಬರಡು ಭೂಮಿ ಅನ್ನಿಸ್ಕೊಂಡಿರೋಂಥ ಸ್ಥಳ ಹೇಗಿತ್ತೋ, ಇವತ್ತು 9 ವರ್ಷದಲ್ಲಿ ನೀವು ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಏನು ನಾವು ಬೆಳೆಯೋಕ್ಕಾಗಲ್ಲ ಅನ್ನೋವಂಥದ್ದನ್ನು ಪ್ರೂವ್ ಮಾಡಿರುವಂಥ ಜಾಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಅಲ್ಲಿ 100ಕ್ಕೂ ಹೆಚ್ಚು ವಿವಿಧ ಹಣ್ಣಿನ ಗಿಡಗಳಿದೆ. ಅಲ್ಲಿ ಕೃಷಿ ಸಂಬಂಧಪಟ್ಟ ಅಂದರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಆರ್ನಮೆಂಟಲ್ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಪ್ರತಿಯೊಂದು ವಿಶೇಷವಾಗಿರುವಂಥ ಗಿಡಗಳನ್ನ ನೀವು ಅಲ್ಲಿ ಬಂದರೆ ನೋಡ್ಬೋದು ಸರ್. ಗಿರಿಜಾ ಅವರೇ ಹೇಳಿ, ನಿಮಗೆ ಕೃಷಿ ಕುಟುಂಬದ ಹಿನ್ನೆಲೆ ಸ್ವಲ್ಪ ಇತ್ತು. ಹೌದು ಸರ್. ಆ ನಂತರದಲ್ಲಿ ಉದ್ಯೋಗದ ನಿಮಿತ್ತ ನೀವು ಬೆಂಗಳೂರಿಗೆ ಹೋದ್ರಿ, ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ. ಪುನಃ 2013 ಈ ರೀತಿಯ ಒಂದು ಕೃಷಿ ಜಮೀನನ್ನು ನೀವು ನಿಮ್ಮ ಕುಟುಂಬದ ಆಸ್ತಿಯಾಗಿ ಪಡೆದುಕೊಂಡ್ರಿ. ಅಲ್ಲಿ ಏನಾದರೂ ಮಾಡಬೇಕು ಅಂದಾಗ ಏನಿತ್ತು, ಹೇಗೆ ಶುರು ಮಾಡಿದ್ರಿ, ಈಗ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ? ಸರ್, ಅದೇ ಆ್ಯಕ್ಚುಲಿ ಅಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ ಅಲ್ಲಿ ನೀರಿಲ್ಲ, ಅದಕ್ಕಿಂತ ನಾವು ಇಲ್ಲಿಂದ ನೀರು ತೊಗೊಂಡೋಗಿ ಕುಡಿಲಿಕ್ಕೂ ಸಹ ನೀರು ಸಿಗ್ದಿಲ್ದರೆ ಜಾಗ ಅದು. ಆ ಜಾಗ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಫಸ್ಟು ಇದು ಮಾಡಿ ಆ ಗುಡ್ಡಗಾಡು ಅಂತಲೇ ಹೇಳಬೇಕು ಆ ಭೂಮಿನ. ಆಮೇಲೆ ಅದನ್ನೊಂದು ಮಟ್ಟಕ್ಕೆ ತಂದು ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಗೊತ್ತಾಯ್ತು, ಹಿಂಗೆ ಸುಮ್ಮನೆ ನಮಗೇನೇನು ತೋಚುತ್ತೆ ಅನ್ನೋ, ನಾವು ಫಸ್ಟ್ ಅದನ್ನು ಏನು ಬೆಳೆಯೋಕ್ಕಾಗುತ್ತೆ ಅಲ್ಲಿ ಅಂತೇಳ್ಬಿಟ್ಟು ನಾವು ಗಿಡಗಳನ್ನ ಹಾಕೋಕ್ಕೆ ಶುರು ಮಾಡಿದ್ವಿ. ಮುರಳಿ ಅವರು ಈ ಮಧ್ಯೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ನೋಡಿಲ್ಲ ಸರ್. ಆ ಹಾಡಿನಲ್ಲಿ ಬರೋ ಥರ ನೀವು ಮಾಡಿದ್ದೀರಲ್ಲ, ಅದಕ್ಕೆ ಕೇಳಿದೆ ನಾನು. ಏನು ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ಹಸಿರಿನಿಂದ ನಳ ನಳಸೋ ಹಾಗೆ ಮಾಡಿದ್ದೀರಿ, ಸಾಕಷ್ಟು ಬೆಳೆ ವೈವಿಧ್ಯಗಳಿವೆ. ಈಗ ಗಿರಿಜಾ ಅವರೇ ಹೇಳಿ, ಏನೆಲ್ಲ ಬೆಳೆಗಳನ್ನು ನಾವು ನೋಡಬಹುದು? ತೆಂಗು ಮರಗಳು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಮಾವು ಎಷ್ಟಿದೆ, ನೀವು ಕೈಯಾರೆ ಏನೆಲ್ಲ ಗಿಡಗಳನ್ನು ತಂದು ಹಾಕಿದ್ದೀರಿ? ಸರ್, ಅದೆಲ್ಲ ಹಾಕಿರೋದು ನಾವೇನೆ. ಬಟ್ ತೆಂಗು ಒಂದು 400 ಇದೆ, ಅಡಿಕೆ 1,000-1.5 ಸಾವಿರದಷ್ಟು ಅಡಿಕೆ ಇದೆ, ಬಾಳೆ ಇದೆ, ಮಾವು, ದಾಳಿಂಬೆ, ಸಪೋಟ, ಸೀಬೆ, ಹಲಸು, ಸುಮಾರು ಹಣ್ಣಿನ ಗಿಡಗಳಿದೆ ಸರ್. ಅದು ಕೆಲವೊಂದು ಸ್ಪೆಷಲ್ ಆಗಿರೋ ಹಣ್ಣಿನಗಳು, ಸೇಬು, ಹಿಂಗು, ಮತ್ತು ಲವಂಗ, ಚಕ್ಕೆ. ನನಗೇನು ಅಂತಂದರೆ ಅಲ್ಲಿ ಆಗಲ್ಲ ಅಂದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು. ಬಟ್ ಭೂಮಿ ನಂಬಿ ಕೆಟ್ಟವರಿಲ್ಲ ಅನ್ನೋದೊಂದು ಇದಿತ್ತು. ಅದಕ್ಕೆ ತಗೊಂಡು ಭೂಮಿನೂ ನಮ್ಮನ್ನು ಅಷ್ಟು ಕೈ ಬಿಡಲಿಲ್ಲ ಭೂಮಿ ತಾಯಿ. ಎಲ್ಲ ಹಾಕಿದ್ದೀವಿ ಸರ್, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈಲ್ಡಿಂಗ್ ಈಗ ಸ್ಟಾರ್ಟ್ ಆಗ್ತಿದೆ ನಮಗೆ. ಖುಷಿ ಇದೆ ಸರ್ ನಮಗೆ ಇಷ್ಟೆಲ್ಲ ಇದಾಗಿದೆ ಅಂತ. ಮುರಳಿಯವರೇ, ನೀವು ಮಾತಾಡ್ತಾ ಒಂದು ವಿಷಯ ಹೇಳಿದ್ರಿ, ಉಪ್ಪು ಒಂದನ್ನು ಬಿಟ್ಟು ಬೇರೆದೆಲ್ಲ ನಾನು ಅಲ್ಲೇ ಪಡ್ಕೊಳ್ಬೇಕು ಅಂತ ಆಸೆ ಇತ್ತು ಅಂತ ಹೇಳಿ. ಖಂಡಿತ ಸರ್. ಎಷ್ಟು ಮಟ್ಟಿಗೆ ಈಡೇರಿಸಿದ್ದೀರಿ ನೀವು? ಖಂಡಿತ ಸರ್, ಪಾಲ್ಗೆ ಇವಾಗ ಆಲ್ಮೋಸ್ಟ್ 80-85% ತನಕನೂ ನಾನು ಈಡೇರಿಸಿದ್ದೀನಿ ಅಂದ್ಕೊಳ್ತೀನಿ. ನಾನು ನನ್ನ ಚಿಕ್ಕ ವಯಸ್ಸು 6ನೇ ಕ್ಲಾಸಲ್ಲಿ ಇದ್ದಾಗಲೇ ಎಲ್ಲೋ ಒಂದು ಓದಿದ ನೆನಪು, ಅವರು ತೋಟದಲ್ಲಿ ಪ್ರತಿಯೊಂದನ್ನು ಬೆಳ್ಕೊಂಡಿದ್ರು ಅಂತ, ನಾನು ಯಾಕೆ ಆ ಥರ ಮಾಡಬಾರ್ದು ಅನ್ನೋದು ಒಂದು ಆಲೋಚನೆ ಇತ್ತು. ಹಾಗಾಗಿ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ತೋಟದಲ್ಲಿ ಆಲ್ಮೋಸ್ಟ್ ನಮ್ಮ ದೇಶದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ಗಿಡಗಳಿದೆ, ನಾನು ಎಲ್ಲೆಲ್ಲಿ ಟೂರ್ಗೆ ಹೋಗಿದ್ನೋ ಅಲ್ಲಿ ನೆನಪಿಗೋಸ್ಕರ ಅಲ್ಲಿ ಏನು ಬೆಳೀತಾರೋ ಆ ಗಿಡಗಳನ್ನ ತಂದು ಹಾಕಿದ್ದೀನಿ. ಉದಾಹರಣೆಗೆ ನಾನು ಸೇಬಿನ ಗಿಡ ತಂದು ಹಾಕಿದಾಗ ಇಲ್ಲಿ ಜನ ಕೇಳ್ತಿದ್ರು ಇಲ್ಲಿ ಬೆಳೆಯುತ್ತಾ ಅಂತ. ನನಗೆ ಅಲ್ಲಿ ಥರ 100 ಹಣ್ಣು ಸಿಗದೇ ಇದ್ರೂ ಪರವಾಗಿಲ್ಲ, 1 ಹಣ್ಣು ಸಿಕ್ಕಿದ್ರೆ ಸಾಕು, ಅದು ಸೇಬು ಅಂತ ಹೇಳ್ಕೊಳಕ್ಕೆ ನನಗೊಂದು ಗಿಡ ಬೇಕು ಅಂತ ಹೇಳಿ ಹಾಕಿದ್ದೀನಿ. ಅದೇ ರೀತಿ ನನ್ನ ಇವಾಗ ನನ್ನ ಆಸೆ ನೆರವೇರ್ತಾ ಇದೆ ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ಉಪ್ಪೊಂದು ಸಮುದ್ರನ ತರೋಕ್ಕಾಗಲ್ಲ, ಬೇರೆದೆಲ್ಲನೂ ತಂದು ಬೆಳೆಸ್ಬೋದು. ಉಪ್ಪೊಂದು ಬಿಟ್ಟು ಮಿಕ್ಕಿದ್ದೆಲ್ಲನೂ ನಾವು ಬೆಳ್ಕೊಂಡು ಅದನ್ನು ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಆಗಿ ಬೆಳ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು, ಅದೇ ರೀತಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ ಸರ್. ನೀರಿನ ವ್ಯವಸ್ಥೆ ಏನು ಮಾಡಿದ್ರಿ ಮೇಡಮ್ ಗಿರಿಜಾ ಅವರೇ? ಸರ್, ಆ್ಯಕ್ಚುಲಿ ನಮಗೆ ನೋಡೋಕ್ಕೆ ಕೆರೆಸ್ದು ಬ್ಯಾಕ್ ವಾಟರ್ ಇದೆ, ಪಕ್ಕದಲ್ಲಿ ಹೊಳೆ ಇದೆ, ಕಣ್ಣಿಗೆ ನೋಡಕ್ಕೆ ನೀರು ಕಾಣುತ್ತೆ ಹೊರತು ನಮಗೆ ಇದು ಅಲ್ಲೆಲ್ಲ ಸುತ್ತಮುತ್ತ ಹೇಳೋ ಪ್ರಕಾರ ಸುಮಾರು ಜನ ಅಲ್ಲಿ ಬೋರ್ವೆಲ್ ತೆಗೆಸಿದ್ದಾರೆ, ಯಾವುದು ಒಂದೂ ಸಹ ಸಕ್ಸಸ್ ಆಗಿಲ್ಲ, ಯಾರಿಗೂ ನೀರು ಅನ್ನೋದು ಸಿಕ್ಕಿಲ್ಲ. ಫಸ್ಟ್ ನಮ್ಮ ಜನ ಕೇಳಿದ್ದೇ ಅದೇ, ಗಿಡ ಏನೋ ನಾವು ನಮಗೂ ಅವಾಗ ಫಸ್ಟ್ ಗಿಡಗಳೇನೋ ಹಾಕ್ಬಿಟ್ವಿ ನಾವು, ಅವಾಗ ಯೋಚನೆ ಮಾಡಿದ್ವಿ ಅಯ್ಯೋ ಹೌದಲ್ವಾ ಗಿಡಗಳೇನೋ ನಾವು ಹೆಂಗೋ ಮಳೆ ಇತ್ತು ಸೀಸನ್ ಇತ್ತು ಅಂತ ಹಾಕ್ಬಿಟ್ವಿ, ಆಮೇಲೆ ನೀರಿಗೇನು ಮಾಡೋದು ಅಂತ ಅವಾಗ ಯೋಚನೆ ಮಾಡಿದ್ವಿ. ಮುಂಚೆಯವರು ಏನೋ ಒಂದು ಬೋರ್ವೆಲ್ ಕೊರೆಸಿ ನೀರು ಸಿಗಲ್ಲ ಅನ್ನೋದು ಅವ್ರಿಗೆ ಅದು ಫೇಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟಿದ್ರು. ನೋಡೋಣ ನಮ್ಮ ಪರೀಕ್ಷೆ ಮಾಡೋಣ, ನಮ್ಮದು ಅದೃಷ್ಟ ಪರೀಕ್ಷೆ ಏನಿದೆ ತಾಯಿ ನಮ್ಮ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿದಾಗ ಅದು ನಮ್ಮ ಪುಣ್ಯಕ್ಕೋ ಏನೋ ನೋಡೋದು ತೆಗ್ದು ಮಾಡಿದಾಗ ನೀರು ಮೇಲೆ ಇತ್ತು ನಮಗೆ. ಅದಕ್ಕೆ ಏನು ಮಾಡಿದ್ರು ಮನೆಯವ್ರು ಏನು ಮಾಡಿದ್ರು ಅದಕ್ಕೆ ಇನ್ನೊಂದೆರಡು ಇದನ್ನ ಬಿಡಿಸಿ ಇದು ಮಾಡಿದಾಗ ನಮಗೊಂದು 2 ಇಂಚಷ್ಟು ನೀರು ಸಿಕ್ತು. ಅವಾಗೇನು ಮಾಡಿದ್ವಿ ನಮಗೆ ಈಗ ಹೊಳೆದಡದಲ್ಲಿ 8 ತಿಂಗಳಿಂದ ಅಷ್ಟೇ ನೀರು ವ್ಯವಸ್ಥೆ ಇರೋದು, ಇನ್ನು ಮಿಕ್ಕಿದ ಟೈಮಲ್ಲಿ ನಮಗೆ ಬೋರಿಂದ ವ್ಯವಸ್ಥೆ ಬೇಕೇ ಬೇಕು ನೀರು ಸಹ ಇದಕ್ಕೆ. ಅಷ್ಟೋ ಸರಿ ಸರ್ ನಮ್ಮ ನಂಬಲ್ಲ, ಕಾಲುವೆಯಿಂದ ಒಂದೊಂದು ಗಿಡಕ್ಕೂ ನೀರು ಒತ್ತಿ ಹಾಕಿದ್ದೀವಿ, ಯಾಕೆಂದರೆ ಬೋರ್ ಇನ್ನೂ ನಮ್ಗೆ ಅವಾಗ ಗಿಡ ಏನೋ ಹಾಕ್ಬಿಟ್ವಿ ನೀರುಗಳ್ದಾಗ ಒಂದೊಂದು ಬಿಂದಿಗೆನೋ ಇಬ್ಬರೂ ನೀರುಗಳನ್ನ ಒತ್ತಿ ಹಾಕಿದ್ದೀವಿ. ಆಮೇಲೆ ಕರೆಂಟಿನ ಸಹಾಯನೂ ಇರಲಿಲ್ಲ ನಮಗೆ, ಒಂದು ಜನ್ರೇಟ್ರ್ ಇಟ್ಕೊಂಡು ಈಗಲೂ ಕೆಲವೊಂದು ಡೀಸೆಲ್ ತೋಟ ಅಂತಲೇ ಕೆಲವರು ಕರೀತಾರೆ ನಮ್ಮದನ್ನು. ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ಆಮೇಲೆ ಹಿಂಗೆ ಸ್ವಲ್ಪ ಸಹಾಯ ಮಾಡಿ ಕರೆಂಟಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಸುಮಾರು 5 ವರ್ಷ 6 ವರ್ಷ ನಾವು ಡೀಸೆಲಲ್ಲೇ ಗಿಡಗಳನ್ನ ಎಳ್ಸಿದ್ದೀವಿ ಸರ್. ಹಾಗಾಗಿ ಡೀಸೆಲ್ ತೋಟ ಡೀಸೆಲ್ ತೋಟನೇ ಅಂತಲೇ ಕೆಲವರು ಇದು ಮಾಡ್ತಾರೆ. ಆಮೇಲೆ ಏನು ಮಾಡೋದು ಇಲ್ಲ ಇನ್ನೊಂದು ಬೋರ್ ತೆಗ್ಸೋಣ ಆಗಿದ್ದಾಗಲೇ ಅಂತ ಹೇಳ್ಬಿಟ್ಟು ಇನ್ನೊಂದು ಬೋರ್ ಸಿಕ್ಕಿದಾಗ ಅವಾಗ 1.5 ಇಂಚು ನೀರು ಸಿಕ್ತು. ನೀರಿನ ವ್ಯವಸ್ಥೆ ಈಗ ಚೆನ್ನಾಗಿದೆ, ಮಳೆನೂ ಸ್ವಲ್ಪ ಚೆನ್ನಾಗಿ ಆಗ್ತಿರೋದ್ರಿಂದ ನೀರಿನಕ್ಕೇನು ತೊಂದರೆ ಇಲ್ಲ ಸರ್. ಮುಖ್ಯವಾಗಿ ನಿಮ್ಮ ಬೆಳೆ ಯೋಜನೆಯೂ ಹಾಗೆ ಇದೆ, ಹೆಚ್ಚು ತೋಟಗಾರಿಕೆ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ, ಜೊತೆಗೆ ಈ ಹಸಿರೆಲ್ಲ ಗೊಬ್ಬರ ನೀಡುವಂಥದ್ದು, ಜೊತೆಗೆ ಈ ಬೇಳೆಕಾಳು ಬೆಳೆಗಳು ಹಲಸಂದೆ ಈ ರೀತಿಯ ಒಂದು ಬೆಳೆಗಳನ್ನೇ ನೀವು ಬೆಳೀತಾ ಇದ್ದೀರಿ, ಅದು ಸಹ ಒಂದು ನೀರಿನ ಸರಿಯಾದ ಒಂದು ಸಂರಕ್ಷಣೆಗೆ ಅಥವಾ ಸಮರ್ಪಕ ಬಳಕೆಗೆ ನೆರವಾಗುತ್ತೆ. ಮುರಳಿಯವರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು, ನಾವು ಸಾವಯವ ಮಾದರಿಯಲ್ಲೇ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿ ಅದಕ್ಕೆ ಬೇಕಾದ ತಯಾರಿ ಏನು ಮಾಡಿದ್ರಿ, ಹಸು ಯಾವಾಗ ತಂದ್ರಿ, ಪಶುಪಾಲನೆ ಏನು ನಿಮಗೆ ನೆನಪಿನಲ್ಲಿ ಇತ್ತ ಬಾಲ್ಯದ ದಿನಗಳು ಏನಾದರೂ ಮಾಡಿದ್ದು? ಹೌದು ಸರ್, ನಮಗೆ ನಮ್ಮ ತಂದೆ ಮನೆ ಕಡೆ ಹಸುಗಳು ಇದ್ವು, ನನಗೆ ಹಸುದು ಎಲ್ಲ ಸ್ವಲ್ಪ ಗೊತ್ತಿತ್ತು. ನಾವು ಒಂದು ಸುಮಾರು ಹಸುಗಳನ್ನ 1-5 ವರ್ಷದಿಂದನೂ ಹಸುಗಳು ಇದು ಮಾಡ್ಕೊಂಡಿದ್ವಿ. ಅದನ್ನು ಅದು ಹಾಗೇನೆ ಮಾಡಿ ಜೀವಾಮೃತ ತಯಾರು ಮಾಡ್ಕೋತೀವಿ, ಮತ್ತು ಎಲೆ ಗೊಬ್ಬರ ಮಾಡ್ಕೊತೀವಿ. ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಸಾವಯವ ತೊಂದರೆ ಆಗಲಿಲ್ಲ ಸರ್ ನಮಗೆ. ನೀವಿಬ್ಬರೂ ಒಂದು ರೀತಿ ನಿಮ್ಮ ಹಿಂದಿನ ದಿನಗಳನ್ನು ನಾವು ನೋಡೋದಾದರೆ ಈ ಕೃಷಿಗೆ ಏನು ಮಾನಸಿಕವಾಗಿ ನೀವು ಸಿದ್ಧರಾಗಿರಲಿಲ್ಲ, ಬೇರೆ ಬೇರೆ ಉದ್ಯೋಗಗಳಲ್ಲೇ ನೀವು ಇದ್ರಿ, ಬೇರೆ ರೀತಿಯ ಉದ್ಯೋಗಗಳು ಅದು ಕೈ ತುಂಬ ಸಂಪಾದನೆ ಇರುವಂತಹ ಉದ್ಯೋಗಗಳಲ್ಲೇ ಇದ್ರಿ, ಒಂದು ರೀತಿ ಅನಿರೀಕ್ಷಿತವಾಗಿ ಈ ಕೃಷಿ ಭೂಮಿಯನ್ನು ತೆಗೆದುಕೊಂಡ್ರಿ, ಅಲ್ಲಿ ಏನಾದರೂ ಒಂದು ಬೆಳೀಬೇಕು, ಆ ಜೊತೆಗೆ ಮುರುಳಿಯವ್ರದ್ದು ಒಂದು ಹಠ ಉಪ್ಪನ್ನ ಬಿಟ್ಟು ಎಲ್ಲವನ್ನು ನಾನೇ ಉತ್ಪಾದನೆ ಮಾಡಬೇಕು ಇಲ್ಲಿ ಅಂತ, ಇದು ನಿಮ್ಮನ್ನು ಇವತ್ತಿನ ದಿನ ಇಲ್ಲಿ ತನಕ ಬರೋ ಹಾಗೆ ಮಾಡಿದೆ. ಮುರಳಿಯವರ ಇದ್ರ ಮಧ್ಯ ನೀವು ಸುಮ್ಮನೆ ಕೂರಲಿಲ್ಲ, ನಿಮ್ಮೊಬ್ಬರು ಕತೆ ಆದರೆ ಆಗಲಿಲ್ಲ ಅಂತ ಗ್ಲೋಬಲ್ ಫಾರ್ಮರ್ ಫೌಂಡೇಶನ್ ಅಂತ ನೀವು ಮಾಡ್ತೀರಿ, ಇದಕ್ಕೆ ಏನು ಪ್ರೇರಣೆ, ಯಾವ ಸನ್ನಿವೇಶದಲ್ಲಿ ಈ ರೀತಿಯ ಚಿಂತನೆ ನಿಮಗೆ ಬಂತು? ನಿಜ ಸರ್, ನಾನು ಊಟದಲ್ಲಿಂದ ಹಳ್ಳಿನ ನೋಡೇ ಇಲ್ಲ, ನಮ್ಮ ತಂದೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮೆಟ್ರೋ ಸಿಟಿಗಳಲ್ಲೇ ನಾನು ನೋಡ್ಕೊಂಡು ಬಂದಿದ್ದು. ನಾನು ಯಾವಾಗ ಭೂಮಿ ತಗೊಂಡು ಇಲ್ಲಿಗೆ ಬಂದಾಗ, ನಾನು ಬಾಲ್ಯದಲ್ಲಿ ಓದಿದಾಗ ರೈತರ ದೇಶದ ಬೆನ್ನೆಲುಬು ಅನ್ನೋವಂಥದ್ದೆಲ್ಲ ಓದಿದ್ದೆ, ಬಟ್ ಇಲ್ಲಿ ನೋಡಿದಾಗ ನನ್ನ ಮನಸ್ಸಲ್ಲಿ ಅದು ಆ ರೈತರು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ಯಾವುದನ್ನ ಯಾವಾಗ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಅದರದ್ದು ಅನುಭವ ಕಡಿಮೆ. ಈಗ ಅವ್ರ ತಂದೆಯವರು ಹಿಂದೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ನೆಲ ಊತ್ಬಿಟ್ಟು ಬೀಜ ಚೆಲ್ತಿದ್ರು, ಈಗೇನು ಮಾಡ್ತಾರೆ ಯೂರಿಯಾ ಹಾಕ್ಬಿಟ್ಟು ನೆಲ ಊತ್ಬಿಟ್ಟು ಗಿಡ ಬೆಳೀತಾರೆ, ಅವೆಲ್ಲ ನನ್ನ ಮನಸ್ಸಲ್ಲಿ ಗೊತ್ತಾಗ್ತಿತ್ತು. ಆಮೇಲೆ ಪಾಪ ಬೆಳೀತಾರೆ, ಒಳ್ಳೆ ಇಳುವರಿ ಬಂದಾಗ ರೇಟ್ ಇರಲ್ಲ, ರೇಟ್ ಇದ್ದಾಗ ಇವ್ರು ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಾನು ಸಿಟಿಯಿಂದ ಹಳ್ಳಿಗೆ ಹೋದ್ಮೇಲೆ ಹಳ್ಳಿ ಜನಕ್ಕೆ ಏನಾದರೂ ನನ್ನಿಂದ ಒಳ್ಳೇದಾಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನಾನು ಒಬ್ಬ ಒಂದು ಸಲಹೆ ಕೊಡೋದಕ್ಕಿಂತನೂ ಅದು ಒಂದು ನಾನೊಂದು ಸಂಸ್ಥೆ ಥರ ಮಾಡಿ ಅದರಿಂದ ನಾನು ರೈತರಿಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ಅಂದರೆ ಅದು ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ಅದೊಂದು ಗ್ಲೋಬಲ್ ಫಾರ್ಮರ್ ಫೌಂಡೇಶನ್ ಅನ್ನೋದು ಒಂದು ಸಂಸ್ಥೆನ ಶುರು ಮಾಡಿಕೊಂಡೆ. ಆ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ಬೆಳೆದಿದ್ದನ್ನು ಅದನ್ನು ಮೌಲ್ಯವರ್ಧನ ಮಾಡೋದು ಹೇಗೆ ಅನ್ನೋದು ಆಗಿರ್ಬೋದು, ಅಥವಾ ರಾಸಾಯನಿಕ ಇಲ್ಲದೇನೆ ಅವರು ಗೊಬ್ಬರನ ಯಾವ ರೀತಿ ಅಥವಾ ಪೆಸ್ಟಿಸೈಡ್ಗಳನ್ನ ಯಾವ ರೀತಿ ಅವರಷ್ಟಕ್ಕೆ ಅವರೇನೇ ಬಯೋಫರ್ಟಿಲೈಸರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಅವರೇ ಮಾಡ್ಕೋಬೋದು ಅನ್ನೋಂಥದ್ದಾಗಿರ್ಬೋದು. ಅಥವಾ ಕೆಲವ್ರಿಗೆ ಎಷ್ಟೋ ಜನ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಆಫೀಸ್ಗಳಿಗೆ ಹೋಗಲ್ಲ, ಅವರು ಅವ್ರವ್ರ ಜಮೀನಲ್ಲೇ ಕಾಲ ಕಳೀತಾರೆ. ಅಲ್ಲಿ ಕೆಲವು ಸವಲತ್ತುಗಳು ಏನು ಸಿಗುತ್ತೆ ಅನ್ನೋದು ಕೂಡ ಅವರಿಗೆ ಅದ್ರದ್ದು ಅವೇರ್ನೆಸ್ ಇರಲ್ಲ. ಅದು ಆಗಿರ್ಬೋದು. ನಂತರ ಅಲ್ಲಿಂದ ಒಂದು ಈಗ ಒಂದು ಅಗ್ರಿ ಟೂರಿಸಮ್ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಅಲ್ಲಿ ಒಂದು ಇಂಟ್ರಡ್ಯೂಸ್ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ರೈತನಿಗೆ ಅವನು ಬೆಳೆ ಅಲ್ಲದೇನೂ ಅವನು ಅವನ ಜಮೀನಲ್ಲಿ ದುಡಿಮೆ ಮಾಡಬಹುದು ಅನ್ನೋಂಥದ್ದು ಒಂದು ಯೋಚನೆ ಇಟ್ಕೊಂಡು ಬೆಳೆ ಜೊತೆಯಲ್ಲಿ ಅವನು ಮಾಡ್ಬೋದು. ಅಗ್ರಿ ಟೂರಿಸಮಲ್ಲಿ ಏನು ಅಂತ ಹೇಳಿದ್ರೆ, ಅವನದೊಂದು ಅಲ್ಲಿ ತೋಟದಲ್ಲಿ ಒಂದು ತೋಟದ ಮನೆ ಇದ್ದರೆ, ಈ ಸಿಟಿ ಜನನ ಒಂದಿನ ಫ್ಯಾಮಿಲಿನ ಅಲ್ಲಿ ಕರೆದು ಆ ಫ್ಯಾಮಿಲಿಲಿ ಬರೋವಂಥ ಮಕ್ಕಳು ಅವ್ರು ಸಾಕಿರೋವಂಥ ಕುರಿ ಕೋಳಿ ಜೊತೆ ಆಟ ಆಡ್ಕೊಂಡಿರ್ತಾರೆ, ಅವರಿಬ್ಬರು ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇರು ಅವ್ರಿಗೆ ಶೇರ್ ಮಾಡ್ಕೋಬೋದು, ಇಲ್ಲ ಅವ್ರನ್ನೂ ಅಗ್ರಿಕಲ್ಚರಲ್ಲಿ ಒಂದಿನ ಅವ್ರನ್ನ ಬಳಸ್ಕೊಂಡು ಮಧ್ಯಾಹ್ನ ಅವ್ರು ಏನು ಊಟ ಮಾಡ್ತಾರೋ ಅದನ್ನೇ ಒಂದು ತುತ್ತು ಅವರಿಗೂ ಊಟ ಹಾಕಿದ್ರೆ, ಸಂಜೆ ಹೋಗಬೇಕಾದ್ರೆ ಅವರೊಂದು ಸ್ವಲ್ಪ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಅದು ಒಂದು ಅಡಿಷನಲ್ ಇನ್ಕಮ್ಮು ಅವ್ರಿಗೆ ಬರ್ಬೋದು ಅನ್ನೋದು ಒಂದು ಆಲೋಚನೆ ಮಾಡಿ ಇದೊಂದು ಸಂಸ್ಥೆನ ಮಾಡಬೇಕು ಅನ್ನೋದು ಶುರು ಮಾಡಿದೆ. ಅಂದರೆ ಗ್ರಾಮೀಣ ಬದುಕು ಅದು ಕೃಷಿಕನ ಬದುಕು ಹೇಗಿರುತ್ತೆ ಅನ್ನೋದನ್ನು ಪಟ್ಟಣದಲ್ಲಿ ಇರೋವಂಥವ್ರು ಅಥವಾ ಹೊರ ರಾಜ್ಯಗಳವರು ಹೊರ ದೇಶದವರು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೂ ಆಯಿತು. ಹೌದು ಸರ್, ಪರೋಕ್ಷವಾಗಿ ಇವರಿಗೆ ಒಂದು ದುಡಿಮೆಗೂ ಒಂದು ಅವಕಾಶ. ಹೌದು ಸರ್, ಅದಕ್ಕೆ ನಾನು ಒಂದು ಹೆಸರಿಟ್ಟಿದ್ದೀನಿ ಅಗ್ರಿಪ್ರೂನರ್ ಅಂತ. ಅಗ್ರಿಪ್ರೂನರ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ಲಸ್ ಎಂಟರ್ಪ್ರೂನರ್ ಅನ್ನೋದನ್ನು ಮಿಕ್ಸ್ ಮಾಡಿ ಅಗ್ರಿಪ್ರೂನರ್ ಅಂತ ಹೇಳಿದ್ದೀನಿ. ಈಗ ಹಳ್ಳಿ ಮಕ್ಕಳು ಏನಾಗ್ತಾರೆ ಅಂದರೆ, ಹಳ್ಳಿನಲ್ಲಿ ಅಗ್ರಿಕಲ್ಚರ್ ಮಾಡೋದು ಬಿಟ್ಟು ಸಿಟಿನಲ್ಲಿ ಬಂದು ಇಲ್ಲಿ ಯಾವುದೋ ಒಂದು ಮಾಲಲ್ಲೋ ಅಥವಾ ಇನ್ನೆಲ್ಲೋ ಒಂದು ದುಡಿತಾರೆ. ಅದ್ರ ಬದಲು ಅವರು ಹಳ್ಳಿನಲ್ಲೇ ಇದ್ಕೊಂಡು ಕೃಷಿಗೆ ಸಂಬಂಧಪಟ್ಟದ್ದು ಆ್ಯಕ್ಟಿವಿಟೀಸ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಕೋಲ್ಡ್ ಸ್ಟೋರೇಜ್ ಪ್ಲ್ಯಾನ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರು ಕೆಲವು ಟೊಮೆಟೊ ಕೆಚಪ್ ಇಂಡಸ್ಟ್ರಿಗಳನ್ನ ಪ್ಲ್ಯಾನ್ ಮಾಡ್ಬೋದು. ಟೊಮೆಟೊ ಹಣ್ಣು ರೇಟ್ ಕಡಿಮೆ ಆದಾಗ, ಇಲ್ಲ ಆಲೂಗೆಡ್ಡೆ ರೇಟ್ ಕಡಿಮೆ ಆದಾಗ ಚಿಪ್ಸ್ ಇಂಡಸ್ಟ್ರಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿಂದ ಅವರ ಹಳ್ಳಿನಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನೂ ಅಲ್ಲಿ ಇದು ಮಾಡಿಕೊಂಡು ತೊಗೊಂಡೋಗಿ ಅಂಥ ಇಂಡಸ್ಟ್ರಿಗಳಿಗೆ ಕೊಟ್ಟರೆ ವರ್ಷ ಪೂರ್ತಿ ಕಂಟಿನ್ಯೂಸ್ ಇನ್ಕಮ್ ಬರುತ್ತೆ. ಅಂಥವನ್ನೆಲ್ಲ ಅವರಿಗೆ ನಾನು ಲಿಂಕ್ ಮಾಡೋವಂಥದ್ದನ್ನು ಮಾಡಬೇಕು ಅನ್ನೋದು ನನ್ನ ಸಂಸ್ಥೆಯ ಮೂಲ ಉದ್ದೇಶ ಸರ್. ಇನ್ನು ಗಿರಿಜಾ ಅವರೇ, ನೀವು ಹೇಳಿದ್ರಿ ಜೀವಾಮೃತ ತಯಾರು ಮಾಡ್ಕೊಳ್ಳೋದು ಕಲಿತೆ, ಎರೆಗೊಬ್ಬರ ಬಳಸೋದು ಕಲಿತೆ, ಇವೆಲ್ಲ ಏನಾದರೂ ಒಂದು ತರಬೇತಿ ಕಾರ್ಯಕ್ರಮಗಳು ಅಥವಾ ಇನ್ನೆಲ್ಲಾದರೂ ಸಾಕಷ್ಟು ನಮ್ಮ ವಿಶ್ವವಿದ್ಯಾನಿಲಯದ ಸಂಶೋಧನಾ ಸಂಸ್ಥೆಗಳು, ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಸಾಕಷ್ಟು ಈ ರೀತಿಯ ಕಾರ್ಯಾಗಾರಗಳನ್ನು ಏರ್ಪಡಿಸ್ತಾ ಇರ್ತಾರೆ. ನೀವು ಇದೆಲ್ಲ ಹೇಗೆ ಕಲಿತ್ರಿ, ಏನು ಪ್ರೇರಣೆ ನಿಮಗೆ ಹೀಗೆಲ್ಲ ಮಾಡಬಹುದು ಅಂತ? ಸರ್, ಎಲೆ ಗೊಬ್ಬರ ಅಂತ ಅಂದರೆ ನಾನು ಓದಿ ಕಲ್ತಿದ್ದೆ ಸ್ವಲ್ಪ ಬುಕ್ಕನ್ನ, ನಾವು ನಮ್ಮ ಸುಮಾರು ಬುಕ್ಗಳನ್ನ ಬರೆದಿದ್ದಾರೆ ದೊಡ್ಡ ದೊಡ್ಡವರು, ಆ ಬುಕ್ಗಳನ್ನ ನೋಡಿ ನಾವು ಇದು ಮಾಡಿದ್ದೆ ಸ್ವಲ್ಪ ಜಾಸ್ತಿ. ನಾನು ಟ್ರೈನಿಂಗ್ ಅಂತಲೇ ಎಲ್ಲೂ ಹೋಗಲಿಲ್ಲ. ನಾವು ಸುಮಾರು ಬುಕ್ನ ಓದಿದ್ದೀನಿ, ನಮ್ಮ ದೊಡ್ಡ ದೊಡ್ಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ರೈತರದ್ದು ಹೇಗೆ ಬದುಕು ಅವ್ರದ್ದೆಲ್ಲ ಹೇಗೆ ಅಂತ. ಅದನ್ನು ನಾನು ಅದನ್ನೇ ಟ್ರೈ ಮಾಡ್ಕೊಂಡೆ, ಯಾಕೆಂದರೆ ನನಗೂ ಸ್ವಲ್ಪ ಕೃಷಿದು ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅದನ್ನು ನನ್ನ ಮೇಲೆ ನಾನು ಮತ್ತು ನನ್ನ ಗಿಡದಗಳ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಅದನ್ನು ಮಾಡಿ ಇದು ಮಾಡಿದಾಗ ಒಳ್ಳೆ ಫಲ ಸಿಕ್ಕಿದೆ ಅದ್ರ ಇದಕ್ಕೆ. ಬಟ್ ಈಗ ನಮ್ಮ ಜಾಸ್ತಿ ಕೆಮಿಕಲ್ಲನ್ನೇ ಜಾಸ್ತಿ ಇದು ಮಾಡ್ತಿದ್ದಾರೆ. ಬಟ್ ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನ್ಯಾಚುರಲಾಗೇ ಇದು ಮಾಡ್ಕೊಳ್ಳೋಣ. ಯಾಕೆಂದರೆ ಈಗಿನ ಮಕ್ಕಳದಂತೂ ಮುಂದೆ ಎಲ್ಲ ಹಿಂದೆ 90 ವರ್ಷ 100 ವರ್ಷ ಬದುಕ್ತಿದ್ರು, ಈಗ 50 ವರ್ಷಕ್ಕೆ ನಿಂತೋಗ್ಬಿಟ್ಟಿದೆ. ಈಗ ನ್ಯಾಚುರಲಾಗೇ ಇರಲಿ, ಆರ್ಗ್ಯಾನಿಕ್ ಅನ್ನೋದು ಸ್ವಲ್ಪ ಇನ್ನು ಮುಂದಕ್ಕೆ ತಲೆಮಾರುಗಳಿಗೆಲ್ಲ ಅದನ್ನ ಉಳಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆದಷ್ಟು ಜನಕ್ಕೆಲ್ಲರಿಗೂ ನಮ್ಮ ರೈತರಿಗೂ ತಿಳಿಸೋಕ್ಕೆ ಮತ್ತು ಹೆಂಗಸರು ಹೆಣ್ಮಕ್ಳಿಗೆಲ್ಲನೂ ಹೇಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ, ತಿಳಿಸ್ತಾನು ಇದ್ದೀನಿ. ಅದಕ್ಕೆ ಕೆಲವರು ಈಗಲೂ ಪಾಪ ಮಾಡೋಕ್ಕೂ ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ನೀವು ಹಿಂದೆ ತಿರುಗಿ ನೋಡಿದಾಗ ಈ 9 ವರ್ಷಗಳಲ್ಲಿ ಕೃಷಿಯನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಿ, ನಿಮಗೊಂದು ಬದುಕು ಕಟ್ಕೊಳ್ಳೋಕ್ಕೆ ಅಥವಾ ಭವಿಷ್ಯದಲ್ಲಿ ಇದು ಹೀಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಸರ್, ತುಂಬ ಚೆನ್ನಾಗಿರುತ್ತೆ ಸರ್. ಯಾಕೆಂದರೆ ನನಗೆ ಕೆಲವೊಂದು ಸರಿ ಈ ಸಿಟಿ ಇದ್ಬಿಟ್ಟು ಅಲ್ಲಿಗೆ ಹೋದಾಗ ಸಿಗೋ ನೆಮ್ಮದಿ ನಮ್ಗೆ ಇಲ್ಲಿದ್ದಾಗ ನೆಮ್ಮದಿ ಸಿಗೋಲ್ಲ. ಅಲ್ಲಿ ಆಮೇಲೆ ಇಲ್ಲಿ ನಾವು ಸುಮ್ಮನೆ ಬಂದು ಕೂತಾಗ ಕೈಗೆ ಫೋನ್ ಎತ್ಕೋತೀವಿ, ಅಲ್ಲಿಗೆ ಹೋದಾಗ ನಾನು ಗುದ್ದಲಿ ಪಿಕಾಸಿ ಇಟ್ಕೋತೀವಿ. ಆಮೇಲೆ ನಮ್ಗೆ ಒಂದು ಒಳ್ಳೆ ಗಾಳಿನೂ ಸಿಗುತ್ತೆ, ಬಟ್ ನಮ್ಗೆ ಬೇರೆ ಚಿಂತೆಗಳೇ ಇರಲ್ಲ. ಏನು ಏನಿದೆ ಏನಿಲ್ಲ, ಆ ಗಿಡಕ್ಕೆ ನೀರು ಬೇಕಾ ಗೊಬ್ಬರ ಬೇಕಾ ಏನು ಬೇಕು ಅನ್ನೋದನ್ನೇ ನೋಡ್ಕೊಂಬರ್ತೀವಿ. ಬಟ್ ತುಂಬ ಖುಷಿ ಇದೆ ನನಗಾದ್ರು ಆ ವಿಷಯಕ್ಕೆ, ಬಟ್ ಖುಷಿ ಇದೆ ಸರ್. ಅದು ಈಗ ಆ ಒಂದು ಹಸುವನ್ನು ನೋಡ್ಕೊಳ್ಳೋಕ್ಕೆ ಅಲ್ಲಿ ಯಾರಿದ್ದಾರೆ ಸರ್? ಈಗ ನಮ್ಮ ಸಪೋರ್ಟ್ಗೆ ಅಂತ ಒಂದು ಫ್ಯಾಮಿಲಿ ಇಟ್ಕೊಂಡಿದ್ದೀವಿ. ಅದು ಅವರು ಬೆಳಗ್ಗೆ ಬಂದು ಸಂಜೆಗೆ ಹೊರಟೋಗ್ತಾರೆ, ಪಕ್ಕನೇ ಹಳ್ಳಿರೋದ್ರಿಂದ ಹೋಗ್ತಾರೆ. ಅವ್ರ ಜೊತೆ ನಾವು ಸೇರಿಕೊಂಡು ಮಾಡ್ಕೋತೀವಿ ಹಸುವಿನ ಒಂದು ನಿರ್ವಹಣೆ ಮಾಡೋದಕ್ಕೆ. ಮತ್ತೆ ನಿಮ್ಮ ರಾಸುಗೆ ಬೇಕಾದ ಮೇವು ಸಹ ನೀವು ಅಲ್ಲೇ ಬೆಳೀತಾ ಇದ್ದೀರಾ? ಹೌದು ಸರ್, ಬೆಳ್ಕೊಂತೀವಿ ನಾವೇನೆಲ್ಲ ಹುಲ್ಲೆಲ್ಲ ಬೆಳ್ಕೊತೀವಿ. ಅದಿದ್ದಕ್ಕೂ ನಾವು ಹಸು ಸಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೆ. ಯಾಕೆಂದರೆ ಸುಮ್ಮನೆ ಈಗ ವೀಲ್ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಕೆಮಿಕಲ್ ಹೊಡೆದ್ರೆ ನಮ್ಮ ಹಸುಗೆ ತೊಂದರೆ ಆಗುತ್ತೆ. ಹಸು ಡೆವಲಪ್ ಆಗಬೇಕು ಅನ್ನೋದಕ್ಕೆ ಹಿಂಡಿ ಬುಸೆ ಇಲ್ಲ, ನಮ್ಮಲ್ಲೇ ಚೆನ್ನಾಗಿ ಒಳ್ಳೆ ಮುಸ್ರೆ ಸಿಗುತ್ತೆ, ಒಳ್ಳೆ ಅದು ನಾವು ಮಾಡೋ ತರಕಾರಿ ಸಿಪ್ಪೆಗಳೇ ಆಗಲಿ, ಒಳ್ಳೊಳ್ಳೆ ಮೇವಿದೆ ಅದಕ್ಕೆ, ಅದು ಮೇಯುತ್ತೆ. ಆಮೇಲೆ ಮೊನ್ನೆ ನಾವು ಅಲ್ಲೇ ಇದ್ದ ಉಳ್ಕೊಂತೀವಲ್ಲ, ಅದಕ್ಕೆ ಒಳ್ಳೊಳ್ಳೆ ತರಕಾರಿ ಸಿಪ್ಪೆ ಆಗಲಿ ಇದು ಮಾಡಿದ್ರೆ ಚೆನ್ನಾಗಿದೆ ಸರ್. ಮೇವಿಗೆ ಅಂತ ನಾವು ಎಕ್ಸ್ಟ್ರಾ ಏನು ಇದು ಮಾಡ್ಕೊಳ್ಳೋ, ನಾವೇ ಬೆಳ್ಕೋತೀವಿ. ಈ ರೀತಿ ಈ ಒಂದು 7 ಎಕರೆ ಪ್ರದೇಶದಲ್ಲಿ ನೀವು ಏನು ಬೆಳೆಗಳಿದೆ, ಬೆಳೆ ವೈವಿಧ್ಯತೆ ಇದೆ, ಇದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಂದರೆ ಉತ್ಪನ್ನಗಳನ್ನು ಆಧಾರದ ಮೇಲೆ ಇಟ್ಕೊಂಡು ನಿಮ್ಗೆ ಆಗ್ತಿರುವಂತಹ ಆದಾಯ, ಪರೋಕ್ಷವಾಗಿ ಅಂದರೆ ಅವುಗಳಿಗೆ ಒಂದು ಮೌಲ್ಯವರ್ಧನೆ ಮಾಡಿ ನೀವು ಗಳಿಸ್ತಿರುವಂತಹ ಅಥವಾ ಆದಾಯ ಗಳಿಸೋದಕ್ಕೆ ಇರುವಂತಹ ಅವಕಾಶಗಳು, ಆ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಆದಾಯ ಅಂತ ಈಗ ನೋಡ್ತಾ ಇದ್ದೀವಿ, ಈಗ ಇಷ್ಟು ದಿನ ನಮ್ಗೆ ಆದಾಯ ಇರಲಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಾವು ಅದನ್ನು ಈಗ ಹೇರಳೆ ಬೆಳಿತೀರಿ, ನಿಂಬೆ ಬೆಳಿತೀರಿ, ಹಿಂಗೆ ಬೆಳಿತೀರಿ, ಉಪ್ಪಿನಕಾಯಿ ಮಾಡ್ತೀರಿ, ಅದನ್ನು ಕೆಜಿಗೆ 800 ರೂಪಾಯಿ ಮಾರ್ತೀರಿ, ಇದೆಲ್ಲ ಈಗ ಸ್ಟಾರ್ಟ್ ಮಾಡಿದೆ. ಈಗ ಹೀಲ್ಡಿಂಗ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ ಅಂದರೆ ಒಂದು ನಿರೀಕ್ಷೆ ಇದೆ. ಹೌದು ಸರ್, ಖಂಡಿತ. ಮುರಳಿ ಅವರು ಹೇಳಿ ಈಗ ನೀವು. ಮೊದಲಿಂದನೂ ನಾನು ಹೇಳಿದ ರೀತಿ ಉಪ್ಪೊಂದು ಬಿಟ್ಟು ಬೇರೆ ಎಲ್ಲನೂ ಕೊಂಡ್ಕೊಳ್ಳದೆ ಮಾಡಬೇಕು ಅಂತ ಏನು ಯೋಜನೆ ಹಾಕೊಂಡು ಮಾಡ್ತಾ ಇದ್ನೋ, ಅದೇ ರೀತಿ 99% ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆಗೆ ಬಳಕೆ ಆಗೋದನ್ನು ಅದನ್ನ ಲೆಕ್ಕನೇ ಹಾಕ್ಕೊಳ್ಳಲ್ಲ. ನಾವು ಬೆಳೆದಿದ್ದನ್ನು ಈಗ ಪ್ರತಿ ತಿಂಗಳಲ್ಲಿ ನಾವು ಗ್ರಾಸರಿ ಅಂತ ಹೇಳಿದ್ರು ಒಂದು 5,000 ರೂಪಾಯಿಷ್ಟು ಅದು ಇದು ಕೊಂಡ್ಕೊಳ್ತೀವಿ, ಅಲ್ಲಿಂದನೂ ಉಳಿತಾಯ ಆಗುತ್ತೆ. ಅಲ್ಲಿನ ಲೆಕ್ಕ ಹಾಕ್ಕೊಂಡ್ರೆ 60,000 ರೂಪಾಯಿ ಆಯಿತು. ಈಗ ನಾವು ನಮ್ಮ ಸ್ನೇಹಿತರಿಗೂ ಅದನ್ನು ದಾನ ಮಾಡ್ತೀವಿ, ಅವೆಲ್ಲ ನೋಡಿದ್ರೂ ನಮಗೆ ಅದರಿಂದ ಲಾಭ ಅನ್ನೋದೇ ಆಗ್ತಾ ಇದೆ ಹೊರತು ನಷ್ಟ ಅನ್ನೋದು ಬರ್ತಾ ಇಲ್ಲ. ಸಾಮಾನ್ಯವಾಗಿ ರೈತರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಹಾಕ್ತಿರುವಂಥ ಎಫರ್ಟಿನ ದುಡಿಮೆ ಬೆಲೆ ಅಥವಾ ಅವನು ಬೆಳೆದು ಮನೆಯಲ್ಲಿ ಉಪಯೋಗಿಸ್ತಿರೋದಕ್ಕೆ ಬೆಲೆ ಕಟ್ಕೊಂಡಿರಲ್ಲ. ಅವರು ಪ್ರತಿಯೊಂದನ್ನ ಹೊರಗಡೆಯಿಂದ ಕೊಂಡ್ಕೊಂಡಿದ್ದನ್ನು ಮಾತ್ರ ಬೆಲೆ ಅಂತ ತಗೋತಾರೆ. ನಾನು ಹೇಳೋದು ಏನು ಅಂತ ಹೇಳಿದ್ರೆ ನಮ್ಮದನ್ನು ಬೆಲೆ ಕಟ್ಕೋಬೇಕು. ನಾವು ಮಾನವ ದುಡಿಮೆ ನಮ್ದು ಹಾಕೊಂಡು ನೀವು ಲೆಕ್ಕ ಹಾಕೊಂಡು ಹೋದ್ರೆ ಡೇ 1 ಇಂದನೂ ನಮ್ಗೆ ನಿರೀಕ್ಷೆಗಿಂತ ಜಾಸ್ತಿ ಅದರಿಂದ ರಿಟರ್ನ್ಸೇ ಬಂದಿದೆ. ಎರಡನೇದು ಮನ್ಸಿಗೆ ಸಮಾಧಾನ ಏನು ಅಂತ ಹೇಳಿದ್ರೆ ನಾವಾಗ ನಾವೇ ಬೆಳ್ಕೊಂಡಿರುವಂತದ್ರಿಂದ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಅಂತಲೂ ಹೇಳ್ಬೋದು, ಅದರದ್ದು ಒಂದು ಸಮಾಧಾನ ಇದೆ. ಇನ್ನು ಮೂರನೇದು ಏನು ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ 400 ತೆಂಗಿನ ಗಿಡ ಇದೆ, 1,200 ಅಡಿಕೆ ಇದೆ, 1,500 ಟೀಕ್ ಇದೆ, ಅವೆಲ್ಲ ನೋಡಿದ್ರೆ ಭವಿಷ್ಯಕ್ಕೆ ಈಗ ನಾವು ಹಾಕೊಂಡಿರುವಂಥದ್ದು ಇನ್ನೊಂದು 30 ವರ್ಷ ಹೋದರೆ ಟೀಕಲ್ಲೇನೇ ಅವರಿಗೆ ಅಲ್ಲಿ ಅವತ್ತಿನ ದಿವಸ ಅದ್ರದ್ದು ಬೆಲೆ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ತೆಂಗು ಅಡಿಕೆ ಅದು ಪೂರ್ತಿ ಆಲ್ಮೋಸ್ಟ್ 100 ವರ್ಷ ಆದ್ರೂ ತೆಂಗಿನ ಮರ ಇರುತ್ತೆ, ಅಡಿಕೆ ಮರ ಇರುತ್ತೆ, ಆಮೇಲೆ ಒಂದು ಸಾರಿ ಅದರಲ್ಲಿ ಒಳ್ಳೆ ಆದಾಯ ಇದೆ ಅಂತಲೇ ನಾನು ಹೇಳ್ತೀನಿ. ಇನ್ನು ಭವಿಷ್ಯದ ಬೆಳೆಗಳು ಅಂತಲೇ ಹೇಳ್ಬೋದು, ಈ ಹಣ್ಣಿನ ಮರಗಳು ಅವೆಲ್ಲ ನಮ್ಮ ತಲೆಮಾರನ್ನು ದಾಟಿ ಮುಂದಿನ ತಲೆಮಾರಿಗೂ ಸಹ ಅವು ಒಂದು ರೀತಿಯ ಆಶ್ರಯವನ್ನು ನೀಡುವಂತಹ ಖಂಡಿತ ಸರ್ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಬಾಳೆ, ಬಾಳೆನೂ ಸಾಕಷ್ಟು ಬೆಳೆದಿದ್ದೀರಿ, ಅದೇನಾರು ಎಷ್ಟು ಫಸಲಾಯಿತು? ವೈವಿಧ್ಯವಾದ ಬಾಳೆ ಹಾಕಿದ್ದೀವಿ, ಒಂದು 200 ರಸಬಾಳೆ ಹಾಕಿದ್ದೀವಿ, ಒಂದು 200 ಚಂದ್ರಬಾಳೆ ಹಾಕಿದ್ದೀವಿ, ಒಂದು 200 ನೇಂದ್ರ ಬಾಳೆ ಹಾಕಿದ್ದೀವಿ, ಒಂದು 200 ಮದರಂಗಿ ಹಾಕಿದ್ದೀವಿ, ಒಂದು 200 ಪುಟ್ಬಾಳೆ ಹಾಕಿದ್ದೀವಿ. ಆ ರೀತಿ ನನ್ನಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದೇ ಥರದ್ದು ನೀವು 1,000 ಬಾಳೆ ಹಾಕೋ ಬದಲು ಒಂದೇ ಬ್ರೀಡ್ ಇರೋವಂಥದ್ದು ಈ ಥರ ವೈವಿಧ್ಯವಾಗಿ ಹಾಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಒಂದರಲ್ಲಿ ಬೆಲೆ ಕಮ್ಮಿ ಆದರೂ ಇನ್ನೊಂದರಲ್ಲಿ ಬೆಲೆ ಸಿಗುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ಸರ್. ಮುರಳಿಯವರೇ, ನೀವು ಮಾತಾಡ್ತಾ ಹೇಳಿದ್ರಿ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥವ್ರಿಗೂ ಸಹ ಕೆಲವೊಂದು ಸಂದರ್ಭಗಳಲ್ಲಿ ಸಲಹೆ ಮಾರ್ಗದರ್ಶನ ಎಲ್ಲ ನೀವು ನೀಡ್ತಾ ಇರ್ತೀರಿ ಅಂತ ಒಂದು ತರಕಾರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಟ್ರಿ ಸರ್. ಏನಿಲ್ಲ, ಈಗ ನಾವು ವ್ಯವಸಾಯ ಮಾಡಬೇಕಾದ್ರೆ ಅಥವಾ ನೀವು ಏನೇ ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಎರಡು ಮನಸ್ಸಲ್ಲಿ ಇಟ್ಕೋಬೇಕು. ಒಂದು ಏನು ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಮೈಂಡು, ಎರಡನೇದು ಸಿಂಪಲ್ ಕಾಮನ್ ಸೆನ್ಸು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿ ತುಂಬ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಅರ್ಧ ಗಂಟೆ ಕೂತ್ಕೊಂಡು ಯೋಚನೆ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಟೊಮೆಟೊ ಬೆಳೆ ಬೆಳೆದಿರ್ತೀರಾ ಅಂದ್ಕೊಳ್ಳಿ, ಟೊಮೆಟೊಗೆ ಹುಳಗಳು ಬರ್ತಾ ಇದೆ ಅಂತ ಅಂದಾಗ ಅರ್ಥ ಏನು? ಟೊಮೆಟೊ ಹಣ್ಣು ಇಷ್ಟಪಡುವಂಥ ಹುಳಗಳು ಟೊಮೆಟೊ ತಿನ್ನೋದಕ್ಕೆ ಬರ್ತಾ ಇದೆ ಅನ್ನೋದು ಅಷ್ಟೇ ಸಿಂಪಲ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು. ಅದಕ್ಕೆ ನೀವು ಯಾವ್ಯಾವುದೋ ಕೆಮಿಕಲ್ ಹೊಡೆದು ಆ ಬೆಳೆನೂ ತೊಂದರೆ ಮಾಡಿ ಗಿಡಕ್ಕೂ ತೊಂದರೆ ಮಾಡೋ ಬದಲಿಗೆ, ನಂದು ಒಂದು ಸಣ್ಣ ಸಲಹೆ ಏನು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಹೋಗ್ಬಿಟ್ಟು ವೇಸ್ಟ್ ಆಗಿರುವಂಥ ಟೊಮೆಟೊಗಳು ತರಬೇಕು. ಯಾಕೆ ಅಂತ ಹೇಳಿದ್ರೆ, ವೇಸ್ಟ್ ಆಗಿರೋ ಟೊಮೆಟೊ ಅಂತ ಹೇಳಿದ್ರೆ ನಾವು ತಿನ್ನೋದಕ್ಕೆ ವೇಸ್ಟ್ ಆಗಿರುತ್ತೆ ಹೊರತು ಅದು ರಿಯಲಿ ತುಂಬ ರೈಪಾಗಿ ಹಣ್ಣಾಗಿ ಇರುವಂಥ ಟೊಮೆಟೊಗಳು ಅದು ಒತ್ತು ಏನೋ ಹಾಳಾಗಿಟ್ಟಿರ್ತಾರೆ. ಹಾಗಾಗಿ ಅದನ್ನು ಹೊರಗೆ ಹಾಕ್ತಾರೆ. ಅದನ್ನು ತಂದು ತೋಟದಲ್ಲಿ ಟೊಮೆಟೊ ಬೆಳೆದಿರುವಂಥ ಜಾಗದಲ್ಲಿ ಎಸೆದಾಗ ಈ ಹುಳಗಳಿಗೆ ಗೊತ್ತಿರಲ್ಲ ಇದು ಗಿಡದಲ್ಲೇ ಬಿಟ್ಟಿರೋದು ಅಥವಾ ನೆಲದಲ್ಲಿ ಬಿಸಾಕಿರೋದು ಅನ್ನೋದು ಗೊತ್ತಿರಲ್ಲ. ಅವಕ್ಕೆ ಟೊಮೆಟೊ ಹಣ್ಣು ಬೇಕಷ್ಟೇನೆ. ಇಲ್ಲಿ ನಮಗೆ ಟೊಮೆಟೊ ಕಾಯಿಗೆ ಬರುವಂಥ ಹುಳಗಳೆಲ್ಲ ಏನಾಗುತ್ತೆ, ಹಣ್ಣೇ ಸಿಗ್ಬೇಕಾದ್ರೆ ಕಾಯಿ ಆಗಬೇಕು ಅಂತ ಹೇಳಿ ಆ ಹಣ್ಣನ್ನು ತಿನ್ನೋದಕ್ಕೆ ಹೋಗುತ್ತೆ. ಹಾಗಾಗಿ ನಿಮ್ಮ ಟೊಮೆಟೊ ಬೆಳೆನ ರಕ್ಷಣೆ ಮಾಡ್ಕೋಬೋದು. ಇದೇ ಫಾರ್ಮುಲಾನ ನೀವು ಯಾವುದೇ ಬೆಳೆ ಉಪಯೋಗಿಸಿದ್ರು ಅವೆಲ್ಲದಕ್ಕೂ ಇದನ್ನು ಅಪ್ಲೈ ಮಾಡ್ಬೋದು. ನೀವು ಆಲೂಗಡ್ಡೆ ಬೆಳಿತೀರ, ಆಲೂಗಡ್ಡೆ ವೇಸ್ಟ್ ಹಾಕಿ ಬೇರೆ ಯಾವ ಬೆಳೆ ಬೆಳಿತೀರೋ ಆ ಥರದ್ದನ್ನೇ ಮಾರ್ಕೆಟಲ್ಲಿ ತಂದುಬಿಟ್ಟು ವೇಸ್ಟ್ನ ಸ್ಪ್ರೆಡ್ ಮಾಡಿ. ಯಾಕಂದರೆ ಆ ಹುಳಗಳಿಗೆ ಆ ಥರದ ಪರ್ಟಿಕ್ಯುಲರ್ ಬೆಳೆ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಮಾಡ್ಬೋದು ಸರ್. ಈ ರೀತಿಯ ಒಂದು ಆಲೋಚನೆ ಅಥವಾ ಇದನ್ನು ಗಮನಿಸಿ ಈ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳೋದು ಖಂಡಿತ ಸರ್. ಅದನ್ನು ನಾನು ಪ್ರೂವ್ ಮಾಡೇ ತೋರಿಸ್ತಾ ಇದ್ದೀನಿ. ನೀವು ನನ್ನ ತೋಟದಲ್ಲಿ ಬಂದರೆ ಖಂಡಿತ ಅದನ್ನು ನೋಡ್ಬೋದು. ಈಗ ನಾನು ಆರ್ಗ್ಯಾನಿಕ್ ತೋಟ ಅಂತ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನಮ್ಮ ಮನೆಯವರು ಅದಕ್ಕೆ ಜೀವಾಮೃತ ಎಲ್ಲ ಕೊಡ್ತಿರ್ಬೋದು, ಆದರೆ ಅದು ಗಿಡದ ಬೆಳವಣಿಗೆಗಾಗುತ್ತೆ. ಆದರೆ ಈ ಕೀಟನ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಸವಾಲೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಥರದ್ದು ನಾವು ಇನೋವೇಟಿವ್ ಟೆಕ್ನಾಲಜಿ ಉಪಯೋಗಿಸ್ಕೊಳ್ತಾ ಇದ್ದರೆ ಖಂಡಿತ ಬೆಳೆನೂ ಉಳಿಸ್ಕೋಬೋದು ಸರ್. ಇನ್ನು ಈ ಸಮಗ್ರ ಪೀಡೆ ನಿರ್ವಹಣೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ನಿಮಗೆ ಅನುಭವ ಇದೆ, ಜೊತೆಗೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಈ ಒಂದು ಅನುಭವದ ಆಧಾರದ ಮೇಲೆ ಅಥವಾ ನಿಮಗೆ ಕ್ಷೇತ್ರದ ಅನುಭವ, ಇವರಿಗೆ ತವರಿನ ಅನುಭವ, ಇವೆರಡೂ ಸೇರಿ ನಿಮ್ಮ ಭೂಮಿಯಲ್ಲಿ ಇವೆಲ್ಲ ಒಂದು ಪ್ರಯೋಗಗಳಿಗೆ ಹೌದು ಸರ್ ಆಗಿದೆ ಅಂತ. ಹೌದು ಸರ್, ನನಗೆ ನಾನು ಸಿ ಎಫ್ ಟೆರೆನಲ್ಲಿ ನನಗೆ ಈ ಪೆಸ್ಟ್ ಮ್ಯಾನೇಜ್ಮೆಂಟ್ದೊಂದು ಟ್ರೈನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ರೀತಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಪೆಸ್ಟ್ ಕಂಟ್ರೋಲ್, ಕಮರ್ಷಿಯಲ್ ಪೆಸ್ಟ್ ಕಂಟ್ರೋಲ್ ಸರ್ವಿಸಸ್ ಕೂಡ ಮಾಡ್ತಾ ಇದ್ದೆ. ಆದರೆ ನಾನು ಈ ತೋಟ ತೊಗೊಂಡ್ಮೇಲೆ ಒಂದು ಮನಸ್ಸಿಗೆ ಬಂತು, ಪೆಸ್ಟ್ ಕಂಟ್ರೋಲಲ್ಲಿ ಕಮರ್ಷಿಯಲ್ಲಾಗಿ ಮಾಡಬೇಕಾದ್ರೆ ಕೆಮಿಕಲ್ ಯೂಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಆದಾಯದ ಮೂಲ. ಒಂದು ಹುಳ ಬಂದ್ರೂ ನಮಗೆ ಪೇಮೆಂಟ್ ಬರಲ್ಲ, ಆದರೆ ನನ್ನ ತೋಟದಲ್ಲಿ ಒಂದು ಹುಳ ಬಂದರೆ ಮತ್ತೆ ನಾನು ಅದಕ್ಕೆ ಏನಾದರೂ ಒಂದು ಮೆಥಡ್ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಅಲ್ಲಿ ನಾನು ಇವೆಲ್ಲನೂ ಉಪಯೋಗಿಸಿ ಅಲ್ಲಿ ಈ ನಿರ್ಧಾರಕ್ಕೆ ಬಂದು ಮಾಡ್ತೆ. ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ದಿನಚರಿಯಲ್ಲಿ ಎಷ್ಟು ಗಂಟೆಗಳ ಕಾಲ ನೀವಿಬ್ಬರು ಕೃಷಿಗೋಸ್ಕರ ಮೀಸಲಾಗಿಟ್ಟಿದ್ದೀರಿ? ಒಂದು ಸ್ವಲ್ಪ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ ಮುರಳಿ ಅವರೇ. ಸರ್, ಪ್ರತಿದಿನ ಬೆಳಿಗ್ಗೆ 3:30ಗೆ ಎದ್ದೇಳ್ತೀವಿ ಸರ್. ಅಲಾರಾಮ್ ಇಟ್ಕೊಂಡಿರೋದೆ 3:30ಗೆ. ಅಲಾರಾಮ್ ಹೊಡಿದೇ ಇಲ್ದಿರೂ 3:30ಗೆ ಎಚ್ಚರ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಇದ್ದೀನಿ. ಬ್ರಾಹ್ಮಿ ಮುಹೂರ್ತ ಅನ್ನೋದು 4:30 to 5:00 ತನಕ ಇರುತ್ತೆ. ಅಂದರೆ ಸೂರ್ಯ ಉದಯಕ್ಕೆ 90 ನಿಮಿಷದ 1.5 ಗಂಟೆ ಹಿಂದೆ, ಅಂದರೆ 4:30 to 5:00 ತನಕ ಇರುತ್ತೆ. ಆ ಟೈಮಲ್ಲಿ ನಾನು ಮೆಡಿಟೇಟ್ ಅದು ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತೀನಿ. ಮೇಡಮ್ ಅವ್ರ ಪೂಜೆ ಎಲ್ಲ ಮನೆ ಅವ್ರು ಮಾಡ್ಕೊತಿರ್ತಾರೆ. ಹಾಗಾಗಿ ಅಲ್ಲಿಂದ ಶುರುವಾದರೆ ನಮ್ಮ ದಿನಚರಿ ಅದು ಮುಗಿಸೋಷ್ಟರಲ್ಲಿ 6 ಗಂಟೆ ಆಗುತ್ತೆ. 6 ಗಂಟೆಯಿಂದ ಮತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಬಾಕ್ಸ್ ಎಲ್ಲ ರೆಡಿ ಮಾಡೋದಕ್ಕೆ ಅವರು 8 ಗಂಟೆ ತನಕ ತೊಗೊತಾರೆ. 8 ಗಂಟೆಯಲ್ಲಿ ನಮ್ಮದು 8 ಗಂಟೆಯೊಳಗೆ ತಿಂಡಿನೂ ಆಗೋಗುತ್ತೆ. ತಿಂಡಿ ತಿಂದು ಮತ್ತೆ ನಂದು ಈ ಒಂದು ಪೆಸ್ಟ್ ಕಂಟ್ರೋಲ್ ಕಂಪನಿ ಕೂಡ ಇದೆ, ಅಲ್ಲಿ ನಾನು 9 ಗಂಟೆ ಕರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ. ಅಲ್ಲಿ ಹುಡುಗರು ಬರ್ತಾರೆ, ಅವ್ರಿಗೂ ಕೆಲವು ಕೆಲಸಗಳನ್ನ ನಾನು ಅಸೈನ್ ಮಾಡಿ ಹೊರಡೋಷ್ಟರಲ್ಲಿ 10:30 ಆಗುತ್ತೆ. ಅಲ್ಲೂ ಅಷ್ಟೇ, ನಾವು ಇಂಡಿವಿಜುವಲ್ ಮನೆಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಹೋಟೆಲ್ಸು, ಎಲ್ಲ ಕ್ಷೇತ್ರದಲ್ಲೂ ಅಲ್ಲಿ ನಾವು ವರ್ಕ್ ಮಾಡಿಕೊಡ್ತೀವಿ. ಹಾಗಾಗಿ 10:30 ನಮ್ಮದೆಲ್ಲ ಕೆಲಸ ಮುಗಿದ್ಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ. ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ 3rd year, ಮಗಳು 9th standard. ಅವರು 9 ಗಂಟೆಗೆ ಕಾಲೇಜಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ. ನಾವು 10 ಗಂಟೆಗೆ ಹೋಗಿ ಅವ್ರು 4 ಗಂಟೆಗೆ ವಾಪಸ್ ಬರೋಷ್ಟರಲ್ಲಿ ನಾವು ನಮ್ಮ ತೋಟಕ್ಕೆ ಇಲ್ಲಿಂದ 35 ಕಿಲೋಮೀಟ್ರು ನಾವು ಹೋಗಿ ಅಲ್ಲಿ ಹೋಗೋದಕ್ಕೆ ಒನ್ ಅವರ್ ಬೇಕು, ಬರೋದಕ್ಕೆ ಒನ್ ಅವರ್ ಬೇಕು. ಬೆಳಿಗ್ಗೆ ಏನು ತಿಂಡಿ ಮಾಡಿರ್ತೀವೋ ಅದನ್ನೇ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀವಿ. ನಮಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಇಲ್ಲಿಂದ ಗುರಿ ಏನು ಅಂದರೆ, ಇಲ್ಲಿಂದ ನಮ್ಮ ತೋಟದೊಳಗಡೆ ಹೋದರೆ ನಮ್ಮ ತೋಟದಿಂದ ಹೊರಗಡೆನೂ ಬರೋಕ್ಕೆ ನಮಗೆ ಸಮಯ ಇರಲ್ಲ. ಯಾಕಂದರೆ ನಾನು ಪ್ರತಿ ಸಾರಿ ಹೋದಾಗಲೂ ಆಲ್ಮೋಸ್ಟ್ ಆಲ್ ಎಲ್ಲ ಗಿಡಗಳನ್ನೂ ಮಾತಾಡ್ಸ್ಕೊಂಡು ಬರ್ತೀನಿ. ಯಾಕಂತ ಹೇಳಿದ್ರೆ, ಈಗ ನಮ್ಮ ಮೆಡಿಟೇಷನಲ್ಲಿ ಒಂದು ಹೇಳ್ತೀವಿ ಟಚ್ ಥೆರಪಿ ಅಂತ ಇರುತ್ತೆ. ಒಂದು ಗಿಡಕ್ಕೆ ನೀವು ಮುಟ್ಟಿದ್ರೆ ಸಾಕು, ಪ್ರೀತಿಯಿಂದ ಮುಟ್ಟಿದ್ರೆ ಅದರಲ್ಲಿ ಬಂದಿರೋಂಥ ರೋಗಗಳು ಕಡಿಮೆ ಆಗುತ್ತೆ, ಆ ಗಿಡನೂ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಗಿಡನೂ ಮಾತಾಡ್ಸ್ಕೊಂಡು ಬರ್ತೀವಿ. ಕೆಲವು ಸಾರಿ ಅಲ್ಲಿ ನಮ್ಮ ಕೆಲಸದವರು ಅವ್ರಿಗೆ ಹೇಳೋದು ಮರ್ತೋದ್ರೆ, ಮನೆಗೆ ಬಂದಮೇಲೆ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿ ಹೇಳ್ತೀನಿ ಅವನಿಗೆ, ಏ ನೋಡೋ ನಾನು ಇಂಥ ಜಾಗದಲ್ಲಿ ಇಂಥದ್ದೊಂದು ಗಿಡ ಸ್ವಲ್ಪ ವೀಕ್ ಆಗಿದೆ, ನಾಳೆ ಅದನ್ನು ನೋಡ್ಕೊ ಅಂತ ಹೇಳ್ತೀನಿ. ನೀವು ಹಾಕಿರುವಂತಹ ಪ್ರತಿ ಗಿಡದ ಪರಿಚಯ ಇವತ್ತಿನವರೆಗೂ ನಿಮಗೆ ಇದೆ ಸರ್. ನಾನು ಭೂಮಿ ತಗೊಂಡಾಗ್ಲೇ ನನ್ನ ಭೂಮಿನ ಪೂರ್ತಿ ಗ್ರಾಫ್ ಶೀಟಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್. ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಗಿಡ ಇದೆ, ನಾನು ಅಲ್ಲಿ ನನ್ನ ಮನೆಯಿಂದ ಎಷ್ಟು ಹೆಜ್ಜೆ ನಡ್ಕೊಂಡೋದ್ರೆ ಯಾವ ಗಿಡ ಸಿಗುತ್ತೆ ಅನ್ನೋದು ನನಗೆ ಅದು ಗೊತ್ತಿದೆ ಸರ್. ಅದು ಇವತ್ತಿಗೂ ಅಷ್ಟೇ, ಅಲ್ಲಿನೂ ಒಂದು ಡೈರಿ ಇಟ್ಬಿಟ್ಟೆ ನಾನು. ಯಾಕಂದರೆ ಬೇಸಿಕಲಿ ನಾನು ಇಂಡಸ್ಟ್ರಿಯಲಿಸ್ಟು, ಹಾಗಾಗಿ ನಾನು ಅದನ್ನು ಅಗ್ರಿಕಲ್ಚರ್ನೇ ಇಂಡಸ್ಟ್ರಿ ಅನ್ನೋ ಲೆಕ್ಕದಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೆ ಅದನ್ನೇ ಹೇಳ್ತೀನಿ ಅವನಿಗೂ ಅಷ್ಟೇ, ಸೋಮವಾರ ನೀನು ಈಗ ಇಂಥ ಗದ್ದೆನಲ್ಲೇ ಇರಬೇಕು, ಮಂಗಳವಾರ ನೀನು ಈ ಜಾಗದಲ್ಲಿರಬೇಕು, ಬುಧವಾರ ಈ ಜಾಗದಲ್ಲಿರಬೇಕು ಅಂತ ಅವನಿಗೆ ಒಂದು ಡ್ಯೂಟಿ ಹಾಕ್ಕೊಟ್ಟಿದ್ದೀನಿ. ನಾವು ಹೋದ್ರೂ ಅಷ್ಟೇ, ಯಾಕಂದರೆ ಈಗ 7 ಎಕರೆಯಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಬಿಡಬೇಕು ಅನ್ನೋದು ಅರ್ಥ ಆಗಲ್ಲ. ಹಾಗಾಗಿ ನಾವೇನೇ ಅದಕ್ಕೊಂದು ಚೌಕಟ್ಟು ಮಾಡ್ಕೊಂಬಿಟ್ಟಿದ್ದೀವಿ, ಇಂಥ ದಿನ ಇಂಥ ಕೆಲಸನೇ ಮಾಡಬೇಕು ಅಂತ ಹಾಕಿ ಅದನ್ನೊಂದು ಡೈರಿನಲ್ಲಿ ಕೂಡ ನಾವು ಬರೆದಿಡ್ತೀವಿ ಯಾವ ದಿನ ಏನು ಕೆಲಸ ಮಾಡೋದೋ ಬಿಟ್ಟು ಅಂತ. ಗಿರಿಜಾ ಅವರೇ, ಕೃಷಿ ಕ್ಷೇತ್ರದಲ್ಲಿ ಈ 7 ಎಕರೆ ಪ್ರದೇಶದಲ್ಲಿ ಭವಿಷ್ಯ ದಿನಗಳಲ್ಲಿ ಏನೆಲ್ಲವನ್ನು ಮಾಡಬೇಕು ಅಥವಾ ಏನೆಲ್ಲವನ್ನು ಪಡ್ಕೊಳ್ಳಬಹುದು ಅನ್ನೋ ನಿರೀಕ್ಷೆ ನಿಮಗಿದೆ? ಇನ್ನು ಮುಂದಕ್ಕೆ ಹೆಚ್ಚೆಚ್ಚು ಅದರಿಂದ ಇಳುವರಿ ಜಾಸ್ತಿ ಮಾಡ್ಕೋಬೇಕು. ತೆಂಗಾಗಿರಲಿ, ಅಡಿಕೆ ಆಗಿರಲಿ, ಬಾಳೆ ಆಗಿರಲಿ, ಅದರಿಂದ ಇನ್ನೂ ಹೆಚ್ಚೆಚ್ಚು ಇಳುವರಿನ ಇದು ಮಾಡ್ಕೋಬೇಕು ಅಂತ ಆಸೆ ಇದೆ. ಮತ್ತು ಈಗ ಏನು ನಮ್ಮ ಮನೆಯವ್ರು ಹೇಳಿದರು, ಅದು GFF ಅನ್ನೋದು, ಅದರಿಂದ ಇನ್ನೂ ಹೆಚ್ಚೆಚ್ಚು ಕೃಷಿಗಳಿಗೆ ಈಗಿನ ಯೂತ್ಸ್ ಏನಿದ್ದಾರೆ ಈಗೇನು ಅವ್ರನ್ನ ಇನ್ನೂ ಸ್ವಲ್ಪ ಕೃಷಿ ಬಗ್ಗೆನೇ ಹೆಚ್ಚು ತಿಳಿಸ್ಬೇಕು ಅನ್ನೋ ಆಸೆ ಇದೆ ನನಗೆ. ಕೃಷಿ ಕ್ಷೇತ್ರದ ಕಡೆಗೆ ಅವ್ರನ್ನ ಸೆಳಿಬೇಕು. ಯಾಕೆಂದರೆ ಈಗ ನೋಡಿ ಸರ್, ಈಗ ಕರೋನಾ ಅಂತ ಬಂದಾಗ ಈ ಮಾಡ್ತಿದ್ದ ಕೆಲಸನೆಲ್ಲ ವಾಪಸ್ ಕಳಿಸ್ಬಿಟ್ರು. ಅವಾಗ ನಮ್ಮ ರೈತರು ಮಕ್ಕಳು ಹುಡುಕೊಂಡಿದ್ದೇನೆ ಭೂಮಿನ. ಹೌದು, ಎಲ್ಲ ಬಿಟ್ಟು ಬಂದಾಗ ಅವ್ರಿಗೆ ಇನ್ನೆಲ್ಲೂ ಕೆಲಸ ಅಂತ ಸಿಗಲಿಲ್ಲ, ಅವರು ಅಲ್ಲಿ ಕೆಲಸ ನಿಲ್ಲಿಸ್ಬಿಟ್ಟು ಕಳಿಸ್ಬಿಟ್ರು ವಾಪಸ್ಸು. ಅವಾಗ ಈಗ ಭೂಮಿ ವ್ಯಾಲ್ಯೂ, ನಮ್ಮ ಜಾಗ ಏನು, ನಮ್ಮ ರೈತರ ಕಷ್ಟ ಏನು ಅಂತ ಅವಾಗ ಮತ್ತೆ ಅವರು ವಾಪಸ್. ಅದರಿಂದ ನಾನು ಈಗ ಇನ್ನೂ ಹೆಚ್ಚೆಚ್ಚು ನಮಗೆ ಯೂತ್ಸ್ನ ಕೃಷಿ ಕಡೆ ಸೆಳಿಬೇಕು ಅನ್ನೋದೊಂದು ತುಂಬ ಇದೆ. ಮತ್ತು ಅಲ್ಲಿ ಆ ಜಾಗದಲ್ಲೂ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಇಳುವರಿ ತೆಗಿಬೇಕು. ಆಮೇಲೆ ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ಈಗಿಂದು ಫ್ಯೂಚರ್ದು ಏನಿದೆ ಅದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದು ಒಂದು ಇದು ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮ್ಮ ಮಕ್ಕಳು ಸಹ ಭವಿಷ್ಯದಲ್ಲಿ ಈ ರೀತಿಯ ಕೃಷಿಯನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂದರೆ ಮುರಳಿ ಅವರೇ, ಏನು ನಿಮ್ಮ ಉತ್ತರ? ಸರ್ ಖಂಡಿತ ಸರ್. ಈಗ ನನ್ನ ಮಗನಿಗೂ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, 3rd year, IAS ತೊಗೊಂಡಿದ್ದಾನೆ, ಇನ್ಫಾರ್ಮೇಷನ್ ಸೈನ್ಸು, ಕಂಪ್ಯೂಟರ್ ಕ್ಷೇತ್ರ ಆಗಿದೆ. ಅವನಿಗೂ ನಾನು ಹೇಳೋದು ಒಂದೇ ಮಾತು, ನೋಡಪ್ಪ ನೀನು ನಿಂದು ಎಜುಕೇಷನ್ ಮುಗಿದ್ಮೇಲೆ ನೀನು ವಿದೇಶಕ್ಕಾದರೂ ಹೋಗು, ಎಲ್ಲಿಗಾದರೂ ಹೋಗು, ನೀನೊಂದು 5-6 ವರ್ಷ ಸುತ್ತಕೊಂಡು ಈ ಜಾಗದಲ್ಲಿ ಬಂದು ನೀನು ಕೃಷಿ ಮಾಡು ಅಂತಲೇ ಅವನಿಗೆ ನಾನು ಸಲಹೆ ಕೊಟ್ಟಿರೋದು. ಅವನಿಗೂ ಅದು ತುಂಬಾ ಇಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಕಂಪ್ಯೂಟರ್ ಕ್ಷೇತ್ರ ಆಗಿರ್ಬೋದು, ಆದರೆ ಕಂಪ್ಯೂಟರ್ನ ತಿನ್ನೋದಕ್ಕಾಗಲ್ಲ. ಯಾವುದೇ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಆಗಿರ್ಬೋದು, ಪ್ಲಾಸ್ಟಿಕ್ ತಿನ್ನೋದಕ್ಕಾಗಲ್ಲ. ಕೃಷಿ ಕ್ಷೇತ್ರನ ಯಾರು ನಂಬ್ಕೊಂಡಿರ್ತಾರೆ, ಎಲ್ಲಿ ತನಕ ಮನುಕುಲ ಅನ್ನೋದು ಇರುತ್ತೆ, ಎಲ್ಲಿ ತನಕ ಆಹಾರ ಅನ್ನೋದು ಬೇಕಾಗಿರುತ್ತೆ, ಅಲ್ಲಿ ತನಕ ನಾವು ಕೃಷಿನ ಅಸಡ್ಡೆ ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಸರ್. ಇನ್ನು ಶಾಲಾ ಮಕ್ಕಳಿಗೂ ಸಹ ಈ ರೀತಿಯ ಒಂದು ಅರಿವನ್ನು ಮೂಡಿಸೋ ನಿಟ್ಟಿನಿಂದ ಅವರ ಒಂದು ಶಾಲಾ ಪ್ರವಾಸದ ಪಟ್ಟಿಯಲ್ಲಿ ನಿಮ್ಮ ಕೃಷಿ ಕ್ಷೇತ್ರಕ್ಕೂ ಭೇಟಿ ನೀಡುವಂಥದ್ದು ಅವಕಾಶಗಳನ್ನು ನೀವು ಕಲ್ಪಿಸ್ಕೊಟ್ಟಿದ್ದೀರಾ ಅಂತ ನೀವೇ ಹೇಳಿದ್ರಿ, ಹೇಳಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀವು ಮಕ್ಕಳಲ್ಲಿ ಗಮನಿಸಿದ್ದೀರಿ? ಸರ್, ಸ್ಕೂಲ್ ಮಕ್ಕಳಿಗೆ ಒಂದು ಸ್ಟಡಿ ಟೂರ್ ಅನ್ನೋದು ಒಂದು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸರ್. ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸೇಬಿನ ಗಿಡ ಒಂದು ಮಗು ಕಾಶ್ಮೀರಿಗೆ ಹೋಗಿ ನೋಡೋದು ತುಂಬ ಕಷ್ಟ ಆಗಿರುತ್ತೆ. ಅಂಥದ್ದು ಒಂದು ಗಿಡ ನಮ್ಮಲ್ಲಿರುತ್ತೆ, ಎಷ್ಟೋ ಜನಕ್ಕೆ ಹಿಂಗು ಗಿಡದಲ್ಲಿ ಬೆಳೆಯುತ್ತೆ ಅನ್ನೋದೇ ಗೊತ್ತಿರಲ್ಲ, ಅದು ಕೆಮಿಕಲ್ ಅಂದ್ಕೊಂಬಿಟ್ಟಿರ್ತಾರೆ, ಆದರೆ ಅದು ಗಿಡದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ನಾವು ತೋರಿಸ್ತೀವಿ. ಆದರೆ ಇಳುವರಿ ನಿಮಗೆ ಆ ಕ್ಷೇತ್ರದಲ್ಲಿ ಬೆಳೆಯೋಷ್ಟು ಸಿಗದೇ ಇಲ್ದಿದ್ರು ಈ ಗಿಡ ಹೇಗಿರುತ್ತೆ ಅನ್ನೋದನ್ನು ನಾವು ಇದನ್ನು ಇಂಪ್ರೂವ್ ಮಾಡ್ತೀವಿ. ಸ್ಕೂಲ್ ಮಕ್ಕಳುಗಳು ಭಾಳಷ್ಟು ಜನ ಬರ್ತಾರೆ ಸರ್, ಭಾಳ ಸ್ಕೂಲ್ಗಳವರು ಅವರೆಲ್ಲ ಬಂದು ಆ ಮಕ್ಕಳಿಗೆ ನಾವೊಂದು ಅದರದ್ದು ಬಟಾನಿಕಲ್ ನೇಮ್ ಏನು, ಅದರದ್ದು ಎಲೆ ಯಾವ ರೀತಿ ಇರುತ್ತೆ, ಯಾವ ಸೀಸನಲ್ಲಿ ಹಣ್ಣು ಬಿಡುತ್ತೆ, ಆ ಹಣ್ಣು ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಪರಿಚಯ ಮಾಡಿಸ್ಕೊಡ್ತೀವಿ. ಒಬ್ಬ ಮಹಿಳೆಯಾಗಿ ಈ ಕ್ಷೇತ್ರಕ್ಕೆ ಸಾಕಷ್ಟು ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಸರ್ಕಾರದಿಂದನೂ ಉತ್ತೇಜನ ಇದೆ. ನೀವು ಈ ರೀತಿಯ ನಿಮ್ಮಂಥ ಮಹಿಳೆಯರಿಗೂ ಸಹ ನೀವು ಪ್ರೇರಣೆಯನ್ನು ಈ ರೀತಿ ಬೇರೆ ಮಹಿಳೆಯರಿಗೆ ಕಾರ್ಯಕ್ರಮ ಕೇಳ್ತಿರುವಂಥ ಮಹಿಳೆಯರಿಗೆ, ಗೃಹಿಣಿಯರಾಗಿದ್ದು ಸಹ ಕೃಷಿಯಲ್ಲಿ ಅವರನ್ನು ಅವರು ಹೇಗೆ ತೊಡಗಿಸ್ಕೊಳ್ಬಹುದು ಅದಕ್ಕೊಂದಿಷ್ಟು ನಿಮ್ಮಿಂದ ಸಲಹೆಗಳು ಕೊಡಿ. ಈಗ ನಾವು ಬೆಳೆದಿದ್ದನ್ನೇ ನಾವು ಮಾರ್ಕೆಟಲ್ಲಿ ಬೆಲೆ ಸಿಗಲ್ಲ. ಈಗ ಅವ್ರ ಮನೆ ಈಗ ಅವ್ರ ತೋಟದಲ್ಲೇ ಒಂದು 5 ನಿಂಬೆ ಗಿಡ ಇರುತ್ತೆ, ನೀವು ಮಾರಕ್ಕೆ ಹೋದ್ರೆ 5 ರೂಪಾಯಿ ಅಷ್ಟೇ ತೊಗೊಳ್ಳೋದು ಅದ್ರ ಬೆಲೆ. ಅದ್ರ ಬದಲಿಗೆ ನೀವೇ ಅದನ್ನ ಮಾಡಿ ಹೆಚ್ಚಿಬಿಟ್ಟು ಉಪ್ಪಿನಕಾಯಿ ಹಾಕಿ, ಬಟ್ ಕೆಮಿಕಲ್ ಹಾಕಬೇಡಿ ಅದನ್ನ ಮಾಡಿ ಈಗ. ಬಟ್ ನಿಮಗೆ ಅದು ಸೇಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಒಬ್ಬರಿಂದ ಬಾಯಿ ಮುಖದ ಪರಿಚಯ ಬಾಯಿ ಪರಿಚಯ ಆಗಿಬಿಟ್ಟು ಇದು ಮಾಡ್ಕೊಂಡು ತಿಳಿಸಿದಾಗ ಅದಕ್ಕೂ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಮತ್ತು ಈಗ ನೀವು ಆರ್ಗ್ಯಾನಿಕ್ ಕಡೆಯೇ ಸ್ವಲ್ಪ ಇದು ಮಾಡಿದಾಗ ಕಾಳುಗಳನ್ನೆಲ್ಲನೂ ತಗೋತಾರೆ ಜನಗಳೇನು ಅಷ್ಟೊಂದು. ಈಗ ಅವರು ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ ಕೆಮಿಕಲ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ. ಈಗ ಆರ್ಗ್ಯಾನಿಕ್ ಅನ್ನೋದು ಸ್ವಲ್ಪ ಜನಕ್ಕೆ ತಿಳುವಳಿಕೆ ಜಾಸ್ತಿನೇ ಆಗಿದೆ, ಸಿಟಿ ಜನಕ್ಕೂ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ಕಾಳುಗಳನ್ನೆಲ್ಲ ಈಗ ನಾವು ಕೆಲವರು ಏನು ಮಾಡ್ತಾರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾರ್ಬಿಡ್ತಾರೆ. ಬಟ್ ಅವ್ರಿಗೆ ಸಿಗೋದೇ ಅದರಲ್ಲಿ ಅರ್ಧ ಬೆಲೆ, ನಾವು ತೊಗೊಳೋದ್ರಲ್ಲೇ ಅರ್ಧ ಬೆಲೆನೇ. ಅದನ್ನೆಲ್ಲ ನೀವೇ ಕ್ಲೀನ್ ಮಾಡಿ ಒಂದು ಪ್ಯಾಕಿಂಗ್ ಮಾಡಿಕೊಂಡು ಅದನ್ನ ಒಳ್ಳೆ ಕಡೆ ಹೋಗ್ಬಿಟ್ಟು ಈಗ ಆರ್ಗ್ಯಾನಿಕ್ ಶಾಪ್ಗಳಂತ ಇದೆ ಅಲ್ಲೆಲ್ಲ ಕೊಟ್ಟಾಗ ಖಂಡಿತ ಅದರಿಂದ ಯೂಸ್ ಆಗುತ್ತೆ. ಅದಕ್ಕೆ ನಾನು ಆ ಥರ ಮಾಡಿ ನೀವು ಅಂತ ಹೇಳೋಕ್ಕೆ ಹೆಣ್ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುರಳಿಯವರೇ, ನಮ್ಮ ಕೃಷಿಕರಿಗೆಲ್ಲ ಸವಾಲಿನ ಒಂದು ಸಂಗತಿ ಅಂದರೆ ಮಾರುಕಟ್ಟೆ. ಹೌದು ಸರ್. ಅಂತ ಉತ್ಪನ್ನಕ್ಕೆ ಇದಕ್ಕೆ ನಿಮ್ಮ ತಂತ್ರಜ್ಞರಾಗಿ ಇಷ್ಟೆಲ್ಲ ಪ್ರಪಂಚ ನೋಡಿದವರಾಗಿ ಏನು ನಿಮ್ಮ ಸಲಹೆ ಸೂಚನೆ? ಹೌದು ಸರ್, ನಮ್ಮ ಕೃಷಿಕರಲ್ಲಿ ಬೆಳೀತಾರೆ ಆದರೆ ಮಾರೋದು ಒಂದು ದೊಡ್ಡ ಸವಾಲು. ಆದರೆ ಆ ಸವಾಲನ್ನ ನಾವು ಸವಾಲಾಗೆ ಸ್ವೀಕರಿಸ್ಕೊಂಡ್ರೆ ಅದರಲ್ಲಿ ಗೆಲುವು ಸಾಧಿಸ್ಬೋದು ಅನ್ನೋದು ಒಂದು ನನ್ನ ಇದು. ಇದಕ್ಕೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು 5 ವರ್ಷದ ಹಿಂದೆ ನಾನು KR ನಗರದಲ್ಲಿ ಮಾರ್ಕೆಟ್ ಅಲ್ಲಿ ಸಂತೆ ನಡೆಯುತ್ತೆ, ಆ ಸಂತೆ ಜಾಗಕ್ಕೆ ಬಂದೆ. ಆದರೆ ನಂದು ವೇಷಭೂಷಣ ಮಾತ್ರ ಯಾವಾಗ್ಲೂ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಇದ್ದಂಗೆ ಇರುತ್ತೆ. ನಾನು ಶೂ ಹಾಕಿರ್ತೀನಿ, ಪ್ಯಾಂಟ್ ಹಾಕಿರ್ತೀನಿ, ಶರ್ಟ್ ಹಾಕಿರ್ತೀನಿ. ನನ್ನ ಸಡನ್ನಾಗಿ ನೋಡಿದ್ರೆ ನನ್ನ ರೈತ ಅಂತ ಯಾರೂ ಒಪ್ಕೊಳ್ಳೋಕೆ ಆಗಲ್ಲ ಆ ರೀತಿನೇ. ಯಾಕಂತ ಹೇಳಿದ್ರೆ ನಾನು ರೈತರಿಗೂ ಅದೇ ಹೇಳ್ತೀನಿ, ನೀವು ಮಾರಕ್ಕೆ ಹೋಗಬೇಕಾದ್ರೂ ಯಾವುದಾದ್ರು ಮದುವೆ ರಿಸೆಪ್ಷನ್ಗೆ ಹೋದಂಗೆ ಹೋಗಿ ಮಾರಿ ಅಂತಲೇ ಹೇಳೋದು. ಯಾಕಂತ ಹೇಳಿದ್ರೆ ಜನ ನಮ್ಮನ್ನು ನೋಡಿ ಯಾವುದೋ ಅವರು ಕೆಲಸ ಮಾಡಿದ ರೀತಿಯಲ್ಲಿ ಅರ್ಕದೋಗಿರೋ ಬಟ್ಟೆ ಮಾಸೋಗಿರೋ ಬಟ್ಟೆಲ್ಲೇ ಹೋದರೆ ಜನ ಬಾರ್ಗೇನ್ ಮಾಡ್ತಾರೆ, ನನ್ನ ನೋಡಿದ್ರೇ ಜನಕ್ಕೆ ಭಯ ಬರಬೇಕು. ಹಾಗಾಗಿ ಅವರು ಅದನ್ನು ಅವ್ರು ನನ್ನ ಹತ್ರ ಚೌಕಾಸಿ ಮಾಡಬಾರ್ದು, ನಾನು ಹೇಳಿದ ಬೆಲೆಗೆ ಅವ್ರು ಕೊಂಡ್ಕೊಳ್ಬೇಕು, ಅದನ್ನು ನೋಡಿದ್ರೆ ಅವ್ರು ತಿಳ್ಕೊಬೇಕು. ಆ ರೀತಿಯಲ್ಲೇ ನಾನು ಮಾರ್ಕೆಟ್ಗೆ ಹೋಗೋದು. ಅದೇ ಥರನೇ ನಾನು ಒಂದು KR ನಗರ ಸಂತೆಗೆ ಹೋಗಿದ್ದೆ. ಅವತ್ತೊಂದು ದಿವಸ ಬಾಳೆ ಬೆಲೆ ತುಂಬ ಬಿದ್ದೋಗಿತ್ತು. ಅಲ್ಲಿ ಒಂದು 5-6 ಜನ ರೈತರು ಪಾಪ ಒಬ್ಬೊಬ್ಬರು ಒಂದು 6-7 ಗೊನೆಗಳನ್ನ ಇಟ್ಕೊಂಡು ಒಂದೊಂದು ಕಡೆ ದೂರ ದೂರ ನಿಂತ್ಕೊಂಡು ಮಾರ್ತಾಯಿದ್ರು. ನಾನು ಹೋಗ್ಬಿಟ್ಟು ಒಬ್ಬನ ಹತ್ರ ಕೇಳಿದೆ ಎಷ್ಟಪ್ಪ ಇದು ಅಂತ. ಅವನು ಒಂದು ಗೊನೆಗೆ 90 ರೂಪಾಯಿ ಅಂತ ಹೇಳ್ದ. ಹೌದಾ ಅಂದೆ. ಪಕ್ಕದವನು ನನ್ನ ಕಣ್ಮಿಸ್ ಕರಿತಾ ಇದ್ದಾನೆ, ಅವನ ಹತ್ರ ಹೋಗಿ ಕೇಳಿದ್ದಕ್ಕೆ ಹಣ 75 ರೂಪಾಯಿ ಕೊಡ್ತೀನಿ ನಿಮಗೆ ಅಂದ. ನನಗೆ ಒಂದು ನಿಮಿಷ ಅಲ್ಲೇ ಯೋಚನೆ ಮಾಡಿದೆ, ಇಬ್ಬರನ್ನ ಕರೆದೆ, ಬಾರೋ ಇಲ್ಲಿ, ಏನು ಮಾಡ್ತಿದ್ದೀರಾ ನೀವು? ಒಂದು ಬಾಳೆಗೊನೆ ಬೆಳೆಯೋದಕ್ಕೆ ನಿಮಗೆ ಎಷ್ಟಪ್ಪ ಖರ್ಚಾಗುತ್ತೆ? ಕನಿಷ್ಠ ಅಂದ್ರೂ ನಿಮಗೆ 13 ತಿಂಗಳು ಬೇಕು. ಜೊತೆಗೆ ನಿಮಗೆ ಒಂದು ಗೊನೆನ 250 ರೂಪಾಯಿಗಿಂತ ಕಡಿಮೆ ಮಾರಿದ್ರೆ ನಿಮಗೇನು ಸಿಗುತ್ತೆ? ಯಾಕೆ 90 ರೂಪಾಯಿ? ಹಣ ಯಾರು ತೊಗೊಳ್ಳೋಲ್ಲ, ನಿನಗೊಂದು ಐಡಿಯಾ ಕೊಡ್ತೀನಿ ಮಾರಿಸ್ಲಾ ಅಂದೆ. ಅವನು ನನ್ನ ಮೇಲಿಂದ ಕೆಳಗೆ ನೋಡ್ತಾನೆ, ಇವನು ಶರ್ಟ್ ಹಾಕಿದ್ದಾನೆ, ಪ್ಯಾಂಟ್ ಹಾಕಿದ್ದಾನೆ, ಶೂ ಹಾಕಿದ್ದಾನೆ, ಕಾರಲ್ಲಿ ಬಂದಿದ್ದಾನೆ, ಇವನು ಏನು ಹೇಳ್ಕೊಡ್ತಾನೆ? ಅವನು ಹೇಳ್ದೆ, ಇಲ್ಲಪ್ಪ ನಾನು ರೈತ, ನಿನಗೊಂದು ಐಡಿಯಾ ಹೇಳ್ತೀನಿ ಮಾಡು ಅಂದೆ. ಸರಿ ಅಂದ. ಏನಣ್ಣ, ಅಲ್ಲಿ 5-6 ಜನ ಇದ್ದವರು ಅವ್ರದ್ದೆಲ್ಲರದನ್ನು ಸೇರಿಸಿದ್ರೆ ಒಂದು 50 ಗೊನೆ ಆಯಿತು. ಅವ್ರಿಗೆಲ್ಲರಿಗೂ ಹೇಳಿದೆ, 50 ಗೊನೆನೂ ಒಂದೇ ಕಡೆ ಗುಡ್ಡೆ ಹಾಕಿ, ನೀವು 5 ಜನನೂ ಹೋಗ್ಬಿಟ್ಟು ದೂರ ಕೂತ್ಕೊಳ್ಳಿ, ಒಬ್ಬ ಮಾತ್ರ ಇಲ್ಲಿ ನಿಂತ್ಕೊಳ್ಳಿ, ಕೇಳಿದವ್ರಿಗೆ 1 ಗೊನೆ 350 ರೂಪಾಯಿ ಹೇಳಿ ಅಂದೆ. ಹಣ ಯಾರು ತೊಗೊಂತಾರೆ ಅಂದ. ನೋಡಪ್ಪ, ನಾನು 1/2 ಗಂಟೆ ನಿಮ್ಮ ಜೊತೆ ಇರ್ತೀನಿ, 1/2 ಗಂಟೆಯಲ್ಲಿ 50 ಗೊನೆ ಮಾರ್ಸೋ ಜವಾಬ್ದಾರಿ ನಂದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ 300 ರೂಪಾಯಿಗೆ ನಾನು ಈ ಗೊನೆನೇ ಕೊಂಡ್ಕೊತೀನಿ ಅಂತ ಹೇಳಿದೆ. ಸರಿ ಅಂತ. ಆ ಸಂತೆಯಲ್ಲಿದ್ದಿದ್ದ ಅಷ್ಟು ಗೊನೆಗಳೂ 50 ಗೊನೆನೂ ಒಂದೇ ಕಡೆ ಇಟ್ಟರು. ಒಬ್ಬೊಬ್ಬರೇ ಬಂದರು, ಎಷ್ಟು ಅಂತ ಕೇಳಿದ್ರು, 350 ಅಂದರು. ಬೇರೆ ಕಡೆ ನೋಡ್ಕೊಂಬರ್ತೀನಿ ಅಂತ ಹೋದರೆ ಸಂತೆಯಲ್ಲೆಲ್ಲೂ ಗೊನೆ ಇಲ್ಲ. ಹಾಗಾಗಿ ವಾಪಸ್ ಅಲ್ಲಿಗೆ ಬಂದರು. ಅವನೇನು ಮಾಡ್ದ, ಮತ್ತೆ ಅದರಲ್ಲಿ ಸ್ವಲ್ಪ ಚೌಕಾಸಿ ಮಾಡಿ 325 ರೂಪಾಯಿಗೆ ತೊಗೊಂಡೋದ, 300 ರೂಪಾಯಿಗೆ ತೊಗೊಂಡೋದ್ರು. 1/2 ಗಂಟೆಯಲ್ಲಿ 50 ಗೊನೆಗಳು ಖಾಲಿ ಆಯಿತು. ಅದರಲ್ಲಿ ಒಂದು ಗೊನೆ ಮಾತ್ರ ಉಳಿಸ್ಕೊಂಡಿದೆ, ಯಾಕಂದರೆ ನನಗೊಂದು ಗೊನೆ ಬೇಕಿತ್ತು ಅಂತ. ಲಾಸ್ಟಲ್ಲಿ ಅದನ್ನು ಫ್ರೀ ಕೊಡೋಕೆ ಬಂದ, ಇಲ್ಲಪ್ಪ ನನಗೆ ನೀನು 75 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ, ನನಗೆ 75 ರೂಪಾಯಿ ಕೊಡು ಅಂತ ಹೇಳಿ. ಅಂದರೆ ನಾನು ಹೇಳೋ ಒಂದು ಮಾತೇನು ಅಂತ ಹೇಳಿದ್ರೆ, ರೈತರು ಒಗ್ಗಟ್ಟಿರಬೇಕು. ಕಮ್ಮಿ ಅವನಿಗೆ ಕಮ್ಮಿ ಆಯಿತು ಅಥವಾ ನಂದು ಬೇಗ ಮಾರ್ಬಿಟ್ಟು ಮನೆಗೆ ಹೋಗಬೇಕು ಅನ್ನೋಂಥದ್ದು ಯೋಚನೆ ಇಟ್ಕೋಬಾರ್ದು. ನಮ್ಮಲ್ಲಿ ನಾವು ಒಗ್ಗಟ್ಟು ಇಟ್ಕೊಂಡು ನಮ್ಮಲ್ಲೇ ನಾವೊಂದು ಬೆಲೆ ಫಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೊಂದು ಮೊಬೈಲ್ ಅಂಗಡಿಗೆ ಹೋಗ್ತೀವಿ, ಮೊಬೈಲಲ್ಲಿ ಅವ್ನು ರೇಟ್ ಫಿಕ್ಸ್ ಮಾಡಿರೋದಕ್ಕೆ ನಾವು ಕೊಡ್ತೀವಿ ಹೊರತು ಆ ಮೊಬೈಲ್ಗಳನ್ನ ಆ್ಯಕ್ಷನ್ ಮಾಡ್ಬಿಟ್ಟು ನಾವು ಕೊಂಡ್ಕೊಳ್ಳೋಕ್ಕಾಗತ್ತಾ? ನಾವು ಬೆಳೆಯುವಂಥ ಬೆಳೆಗಳಿಗೆ ಜನ ಆ್ಯಕ್ಷನ್ ಮಾಡ್ತಾರೆ, ಅದು ನನಗೆ ತುಂಬ ನೋವಾಗುತ್ತೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾವು ಬೆಳೆನ ಏನು ಬೆಳಿತೀವಿ ಅದಕ್ಕೆ ನಾವೇ ಬೆಲೆ ನಿಗದಿ ಮಾಡಬೇಕು. ನಮ್ಮ ಖುಷಿನಲ್ಲಿ ಏನು ಡಿಸ್ಕೌಂಟ್ ಮಾಡ್ಬೋದು ಅದನ್ನು ನಾವು ಬಿಡಬೇಕೇ ಹೊರತು ಅವನು ಕೇಳಿದಕ್ಕೆ ಬಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಸರ್. ಭಾಳ ಒಳ್ಳೆಯ ಉದಾಹರಣೆಯೊಂದಿಗೆ ಒಂದು ಒಳ್ಳೆಯ ವಿಚಾರವನ್ನು ನೀವು ತಿಳಿಸಿದ್ದೀರಿ. ಖಂಡಿತ ಕಾರ್ಯಕ್ರಮ ಕೇಳ್ತಿರೋರಿಗೆ ಇದು ಅವರ ಕಣ್ಣು ತೆರೆಸಿರುತ್ತೆ, ಅವರಿಗೆ ಒಂದು ಈ ರೀತಿಯ ಒಂದು ವಿಚಾರ ಮನಸ್ಸಿನಲ್ಲಿ ಮೂಡಿಸಿ ಇನ್ನಷ್ಟು ಚಿಂತನೆ ಮಾಡೋದಕ್ಕೆ ಪ್ರಚೋದನೆಯನ್ನು ನೀಡಿರುತ್ತೆ ಅಂತ ನಾವು. ಗಿರಿಜಾ ಹಾಗೂ ಮುರಳಿಯವರೇ, ಇಷ್ಟೆಲ್ಲ ಮಾತಾಡಿದ ಮೇಲೆ ನಮ್ಮ ಕೇಳಿದರಿಗೆ ಅನ್ನಿಸ್ತಿರುತ್ತೆ ನಾವು ಇವರನ್ನ ಫೋನ್ ಮೂಲಕ ಮಾತಾಡಿಸಿ ಇನ್ನೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಲ್ಲ ಅಂತ. ದಯಮಾಡಿ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಸಾರಿ ಕನ್ನಡದಲ್ಲಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9704060.